ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಅಮೃತ್ ಮಹಲ್ ತಳಿಯ ಪ್ರಾಮುಖ್ಯತೆ ಹಾಗೂ ಮಹತ್ವ ಕುರಿತು ಅರಸೀಕೆರೆ ತಾಲೂಕು ಬಿದಿರೆಕಾವಲಿನ ಅಮೃತ್ ಮಹಲ್ ತಳಿ ಸಂವರ್ಧನಾ ಉಪಕೇಂದ್ರದ ಹಿರಿಯ ಪಶು ವೈದ್ಯಾಧಿಕಾರಿ ಡಾ ಎಜಿ ಭಾನುಪ್ರಕಾಶ್ ಅವರೊಂದಿಗೆ ಸಂದರ್ಶನ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಅಮೃತ್ ಮಹಲ್ ತಳಿಯ ಪ್ರಾಮುಖ್ಯತೆ ಹಾಗೂ ಮಹತ್ವ, ಈ ಕುರಿತಂತೆ ಅರಸೀಕೆರೆ ತಾಲೂಕು ಬಿದಿರೆಕಾವಲಿನ ಅಮೃತ್ ಮಹಲ್ ತಳಿ ಸಂವರ್ಧನಾ ಉಪಕೇಂದ್ರದ ಹಿರಿಯ ಪಶು ವೈದ್ಯಾಧಿಕಾರಿ ಡಾ ಎಜಿ ಭಾನುಪ್ರಕಾಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ನಂತರ ಕೃಷಿಲೋಕ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಈಗ ಮೊದಲಿಗೆ ಕೇಳೋಣ ಅಮೃತ್ ಮಹಲ್ ತಳಿಯ ಪ್ರಾಮುಖ್ಯತೆ ಹಾಗೂ ಮಹತ್ವ, ಈ ಕುರಿತಂತೆ ಅರಸೀಕೆರೆ ತಾಲೂಕು ಬಿದಿರೆಕಾವಲಿನ ಅಮೃತ್ ಮಹಲ್ ತಳಿ ಸಂವರ್ಧನಾ ಉಪಕೇಂದ್ರದ ಹಿರಿಯ ಪಶು ವೈದ್ಯಾಧಿಕಾರಿ ಡಾ ಎಜಿ ಭಾನುಪ್ರಕಾಶ್ ಅವರೊಂದಿಗಿನ ಸಂದರ್ಶನವನ್ನ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿಯಲ್ಲಿ ಇರತಕ್ಕಂತಹ ಅಮೃತ್ ಮಹಲ್ ತಳಿ ಸಂವರ್ಧನಾ ಉಪಕೇಂದ್ರ ಬಿದಿರೆಕಾವಲ್ ಇಲ್ಲಿಯ ಹಿರಿಯ ಪಶು ವೈದ್ಯಾಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇರತಕ್ಕಂತಹ ಡಾಕ್ಟರ್ ಎ ಜಿ ಭಾನುಪ್ರಕಾಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಈ ಬಿದಿರೆಕಾವಲ್ನಲ್ಲಿ ಇರತಕ್ಕಂತಹ ಅಮೃತ್ ಮಹಲ್ ತಳಿ ಸಂವರ್ಧನಾ ಉಪಕೇಂದ್ರದಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೆಯುತ್ತೆ, ಇಲ್ಲಿ ಏನೆಲ್ಲ ರೈತರಿಗೆ ಸೇವಾ ಸೌಲಭ್ಯಗಳು ದೊರಕುತ್ತೆ ಅನ್ನುವಂತಹ ವಿಚಾರಗಳನ್ನು ಇವತ್ತು ಅವರು ತಿಳಿಸಿಕೊಡ್ತಾ ಇದ್ದಾರೆ. ಭಾನುಪ್ರಕಾಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭಾನುಪ್ರಕಾಶ್ ಎಜಿ, ಹಿರಿಯ ಪಶು ವೈದ್ಯಾಧಿಕಾರಿಗಳು ಅಮೃತ್ ಮಹಲ್ ತಳಿ ಸಂವರ್ಧನಾ ಉಪಕೇಂದ್ರ ಬಿದಿರೆ ಅರಸೀಕೆರೆ ತಾಲೂಕು ಗಣಸಿ ಹೋಬಳಿ ಹಾಸನ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಅಮೃತ್ ಮಹಲ್ ತಳಿ ಅನ್ನೋಂಥದ್ದು ನಮ್ಮ ಭಾಗದಲ್ಲಿ ಜನಪ್ರಿಯವಾಗಿ ಇರತಕ್ಕಂಥ ಒಂದು ಹಸುವಿನ ತಳಿ, ಇದರ ವೈಶಿಷ್ಟ್ಯತೆ ಬಗ್ಗೆ ತಿಳಿಸ್ಕೊಡಿ. ಸರ್, ಅಮೃತ್ ಮಹಲ್ ತಳಿ ವಿಜಯನಗರ ಸಾಮ್ರಾಜ್ಯದವರು 1572 ಶುರು ಮಾಡ್ತಾರೆ. ಅದಾದ ನಂತರ ಮೈಸೂರು ರಾಜಮನೆತನದವರು ಶ್ರೀ ಚಾಮರಾಜ ಒಡೆಯರ್ರವರು ಮತ್ತು ಕಂಠೀರವ ನರಸಿಂಹರಾಜ ಒಡೆಯರವರು, ಚಿಕ್ಕದೇವರಾಜ ಒಡೆಯರವರು 1617, 1636, 1672 ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಮೈಸೂರು ಮಹಾರಾಜರವರು ಇದನ್ನು ಬೆಣ್ಣೆ ಚಾವಡಿ ಅಂತ ಹೆಸರಿಡ್ತಾರೆ. ಏಕೆಂದರೆ ಮೈಸೂರು ಸಂಸ್ಥಾನದಲ್ಲೆಲ್ಲ ಇರೋ ಸೈನಿಕರಿಗೆ ಅವರಿಗೆಲ್ಲ ಇದು ಸಾಕಷ್ಟು ಬೆಣ್ಣೆ ತುಪ್ಪನೆಲ್ಲ ಕೊಟ್ಬಿಟ್ಟು ಅದಕ್ಕೆ ಬೆಣ್ಣೆ ಚಾವಡಿ ಅಂತ ಹೆಸರಿಡ್ತಾರೆ. ಅವರು ಹೋದ ತಕ್ಷಣ ನೆಕ್ಸ್ಟ್ ನವಾಬ್ ಹೈದರಾಲಿ ಅವರು, ಟಿಪ್ಪು ಸುಲ್ತಾನರವರು 1799 ಇದನ್ನು ಅಮೃತ್ ಮಹಲ್ ಅಂತ ಹೆಸರಿಡ್ತಾರೆ. ಅಮೃತ್ ಅಂದರೆ ಪ್ಯೂರ್, ಅಷ್ಟು ಪರಿಶುದ್ಧವಾದದ್ದು, ಮತ್ತು ಬಿಳಿ ಬಣ್ಣ ಉಳ್ಳದ್ದು. ಮಹಲ್ ಅಂದರೆ ವೈಟ್ ಇರೋದು, ಅದಕ್ಕೆ ಅಮೃತ್ ಮಹಲ್ ಅಂತ ಇಡ್ತಾರೆ. ಇದರ ಹೆಸರು ಬೆಣ್ಣೆ ಚಾವಡಿ, ಜವಾರಿ ದನ, ನಂಬ್ರಿ ಓರಿ, ದೊಡ್ಡ ದನ ಅಂತೆಲ್ಲ ಇದನ್ನು ಹೇಳ್ತಾರೆ. ನೆಕ್ಸ್ಟ್ ಇದಾದಮೇಲೆ ಮೈಸೂರು ಮಹಾರಾಜರು ಟಿಪ್ಪು ಸುಲ್ತಾನ್ ಎಲ್ಲ ಮುಗಿದ್ಮೇಲೆ ಮೈಸೂರು ಕಮಿಷನರ್ ಅವರು ಬರ್ತಾರೆ, ಮತ್ತು ಮದ್ರಾಸ್ ಕಮಿಷನರ್ ಅವರು ಬರ್ತಾರೆ. ಅವರೇ ಮಾಡ್ತಾರೆ ಈ ನೆಕ್ಸ್ಟ್ ಅಮೃತ್ ಮಹಲ್ ಕಾವಲುಗಳನ್ನ ಇದನ್ನೇ ನಡೆಸ್ಕೊಂಡು ಹೋಗ್ತಾರೆ. ನಮ್ಮ ಅಮೃತ್ ಮಹಲ್ ಕಾವಲುಗಳು ನಮ್ಮ ಕರ್ನಾಟಕದಲ್ಲಿ 6 ಜಿಲ್ಲೆಗಳಲ್ಲಿ 143 ಕಾವಲುಗಳಿದೆ. 6 ಜಿಲ್ಲೆ ಅಂದರೆ ಫಸ್ಟ್ ಹಾಸನ್ನು, ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು, ಮಂಡ್ಯ ಮತ್ತು ದಾವಣಗೆರೆಯಲ್ಲಿ 6 ಜಿಲ್ಲೆಗಳಲ್ಲಿದೆ. ಈ 143 ಕಾವಲುಗಳನ್ನ ಅಮೃತ್ ಮಹಲ್ ತಳಿನ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಮೈಸೂರು ಮಹಾರಾಜರು ಇಟ್ಟಿರ್ತಾರೆ. ಅದರಲ್ಲಿ ಮೊದಲು ಕಾವಲ್ದಾರ್ ಅಂತ ಇಡ್ತಾರೆ, ಅವ್ರ ಮೇಲೆ ಸೇರ್ವೆಗಾರ ಅಂತ ಇಟ್ಟಿರ್ತಾರೆ. ಅವರೇ ಮಾಡ್ತಿದ್ರು ವರ್ಷ ವರ್ಷ ಪ್ರತಿ ವರ್ಷ ಹುಜೂರ್ ಗಣತಿ ಅಂತ ಮಾಡ್ತಾ ಇದ್ರು. ಮೈಸೂರು ಮಹಾರಾಜರು ಬಂದ್ಬಿಟ್ಟು ಹುಜೂರ್ ಗಣತಿ ಮಾಡಿಬಿಟ್ಟು ಎಲ್ಲ ಕಾವಲನ್ನ ಅಭಿವೃದ್ಧಿ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಿದ್ರು. ಅದಾದ ನಂತರ ಇದನ್ನು ನಮ್ಮ ಅಮೃತ್ ಮಹಲ್ ತಳಿನ ಯುದ್ಧಕ್ಕೂ ಯೂಸ್ ಮಾಡ್ತಾ ಇದ್ರು. ಯುದ್ಧದಲ್ಲಿ ಕೋಡಿಗೆ ಬಟ್ಟೆ ಕಟ್ಬಿಟ್ಟು ಬೆಂಕಿ ಹಚ್ಚಿಬಿಟ್ಟು ಎದುರಾಳಿಗಳನ್ನ ಎದುರಿಸ್ಲಿಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ರು. ನೆಕ್ಸ್ಟು ಇದನ್ನು ಕಂಟಿನ್ಯೂ ಮಾಡಬೇಕು ಅಂತ ಕೃಷಿ ಇಲಾಖೆ ಮೈಸೂರು ಸರ್ಕಾರ 1923 ಸ್ಟಾರ್ಟ್ ಮಾಡ್ತು. ಅದಾದಮೇಲೆ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಮೈಸೂರಿನವರು 1945 ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟು 1956 ಕರ್ನಾಟಕ ಸರ್ಕಾರ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ ಬಂದಿದೆ. ನಮ್ಮದು ಬಿದಿರೆ ಅಮೃತ್ ಮಹಲ್ ಕಾವಲು 804 ಇದೆ. ಇಲ್ಲಿ ಸುಮಾರು 120 ಅಮೃತ್ ಮಹಲ್ ಹಸು ಮತ್ತು ಹೋರಿಗಳನ್ನ ಸಾಕ್ತಾ ಇದ್ವಿ. ಪ್ರಸ್ತುತ ಉಪಕೇಂದ್ರದ ಉದ್ದೇಶಗಳೇನೆಂದರೆ ನಮ್ಮ ಅಮೃತ್ ಮಹಲ್ ತಳಿಯ ಸಂವರ್ಧನೆ ಮತ್ತು ಸಂರಕ್ಷಣೆ ಮತ್ತು ಈ ತಳಿಯ ಪರಿಶುದ್ಧತೆಯನ್ನು ಕಾಪಾಡುವುದು. ಈ ನಮ್ಮ ಅಮೃತ್ ಮಹಲ್ ಕಾವಲ್ನಲ್ಲಿ ಒಳ್ಳೆ ತಳಿಯ ವೈಶಿಷ್ಟ್ಯಗಳನ್ನೆಲ್ಲ ಹೊಂದಿರುವ ಹಸುಗಳಲ್ಲಿ ಹುಟ್ಟಿದ ಶ್ರೇಷ್ಠವಾದ ಓರಿಕರುವನ್ನು ವೀರ್ಯ ಸಂಸ್ಕರಣಾ ಕೇಂದ್ರ ಹೆಸರುಘಟ್ಟಕ್ಕೆ ಕೊಟ್ಬಿಟ್ಟು ಅಲ್ಲಿಂದ ಅದರಲ್ಲಿ ವೀರ್ಯ ಕಲೆಕ್ಟ್ ಮಾಡಿದ್ದನ್ನು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಅದನ್ನು ವಿತರಿಸುವುದು. ಪರ್ಟಿಕ್ಯುಲರ್ಲಿ ಹಾಸನ್, ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗಕ್ಕೆ ಮಾತ್ರ ಈಗ ಅಮೃತ್ ಮಹಲ್ ವೀರ್ಯವನ್ನು ಒದಗಿಸ್ತಾ ಇದ್ದೀವಿ. ಯಾಕೆಂದರೆ ಈ ಮೂರನ್ನ ಬ್ರೀಡಿಂಗ್ ಟ್ರ್ಯಾಕ್ಟ್ ಅಂತ ಗುರುತಿಸಿದ್ದೀವಿ. ಈ ಮೂರರಲ್ಲಿ ಮಾತ್ರ ನಾವು ಬ್ರೀಡ್ ಮಾಡ್ತಾ ಇದ್ದೀವಿ ಈಗ. ಅದರಿಂದ ನೆಕ್ಸ್ಟು ಎಲ್ಲ ರೈತರಿಗೂ ಅಮೃತ್ ಮಹಲ್ ಕರು ಊಟ ಮಾಡ್ತೀವಿ. ಅದರ ಜೊತೆ ಅಮೃತ ಸಿರಿ ಅಂತ ಒಂದು ಸ್ಕೀಮ್ ಬೇರೆ ಮಾಡಿದ್ದೀವಿ ಲಾಸ್ಟ್ ಇಯರಿಂದ. ಅಮೃತ ಸಿರಿ ಸ್ಕೀಮಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಕೇಂದ್ರ ಇರ್ಬೋದು, ಇನ್ನೂ ಉಳಿದ 11 ಕೇಂದ್ರಗಳಿದ್ದಾವೆ ಇದೇ ಥರ, ಆ ಎಲ್ಲ ಕೇಂದ್ರಗಳಲ್ಲಿ ಬರುವಂಥ ಹಸುಗಳು ಕರುಗಳನ್ನೆಲ್ಲ ರೈತರಿಗೆ ಕೊಡ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ, ನಮ್ಮ ತಳಿ ಅಭಿವೃದ್ಧಿ ಆಗುತ್ತೆ ಮತ್ತು ಎಲ್ಲ ರೈತರಿಗೂ ಪುಸ್ತಕ ಬೆಲೆಯನ್ನು 25% ಕೊಡ್ತಾ ಇದೆ. ಅಂದರೆ ಒಂದು ಹಸು ನಮಗೆ 12,000 ಇದ್ರೆ ಬುಕ್ ವ್ಯಾಲ್ಯೂ, ಅದನ್ನು 25% ಅಂದರೆ ಬರೀ 3,000-2,500 ಕೊಡ್ತಾ ಇದೆ ನಾವು. ಅದರಿಂದ ಏನಾಗುತ್ತೆ, ರೈತರಿಗೆ ಕಡಿಮೆ ಬೆಲೆಯಲ್ಲಿ ಹಸುಗಳು ಸಿಗ್ತಾ ಇದೆ ಮತ್ತು ಅವರು ತಳಿ ಅಭಿವೃದ್ಧಿನೂ ಮಾಡ್ಕೊಬೋದು. ಎಲ್ಲರಿಗೂ ಒಂದು ಜೀವನೋಪಾಯಕ್ಕೂ ಅದು ಒಂದು ಒಳ್ಳೆ ಮಾರ್ಗ ಆಗ್ತಾ ಇದೆ. ಈ ಅಮೃತ್ ಮಹಲ್ ಕಾವಲ್ಗಳು ಸಾಕಷ್ಟು ಇದಾವೆ ಅಂತ ಹೇಳಿದ್ರಿ. ಈ ಅಮೃತ್ ಮಹಲ್ ಕಾವಲ್ಗಳನ್ನು ಪ್ರಾರಂಭ ಮಾಡಿದಂಥ ಉದ್ದೇಶ ಏನು ಮತ್ತು ಇಷ್ಟು ದೊಡ್ಡ ಪ್ರಮಾಣದ ಜಾಗ ಅಗತ್ಯ ಇದೆಯಾ ಅದಕ್ಕೆ? ಈ ಅಮೃತ್ ಮಹಲ್ ಕಾವಲ್ಗಳನ್ನ ಶುರು ಮಾಡಿದ್ದು ಮೈಸೂರು ಮಹಾರಾಜರು. ಯಾಕೆಂದ್ರೆ ಅವರು ಅಮೃತ್ ಮಹಲ್ನ ತಳಿನ ಅಭಿವೃದ್ಧಿ ಮಾಡಬೇಕು ಅಂತ ಶುರು ಮಾಡಿದ್ರು. ಅವಾಗ ಏನಾಯ್ತು, ಎಲ್ಲದನ್ನು ಅಲ್ಲಲ್ಲೇ ಡಿವೈಡ್ ಮಾಡಿಬಿಟ್ಟು ಕಾವಲ್ದಾರ ಸೇವೆಗಳು ಅಂತೆಲ್ಲ ಮಾಡಿಬಿಟ್ಟು ಆ ಕಾವಲ್ನ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಅಲ್ಲಲ್ಲೇ ಇದು ಮಾಡಿಬಿಟ್ಟು ನೆಕ್ಸ್ಟು ನಮ್ಮ ಡಿಪಾರ್ಟ್ಮೆಂಟ್ ಬಂದಾಗ ನಾವು ಏನು ಮಾಡಿದ್ವಿ, ಎಲ್ಲ 11 ಸಬ್ಸೆಂಟರ್ ಮಾಡಿದ್ವಿ. 11 ಸಬ್ಸೆಂಟರ್ ಅಂದರೆ ಚಿಕ್ಕಮಗಳೂರಲ್ಲಿ ಬೀರೂರು, ಅಜ್ಜಂಪುರ, ಬಾಸೂರು, ಬಿಳುವಾಲ, ಲಿಂಗದಹಳ್ಳಿ, ಚಿತ್ರದುರ್ಗದಲ್ಲಿ ಚಿಕ್ಕ ಎಮಿಗ್ನೂರು, ರಾಮಗಿರಿ ಮತ್ತು ಕೈನೋಡು, ಹಾಸನಲ್ಲಿ ಬಿದಿರೆ, ರಾಯಸಂದ್ರ ಮತ್ತು ಅಬ್ಬನಘಟ್ಟ, ಈ ಥರ ಎಲ್ಲ ಸೆಂಟ್ರ್ಗಳು ಮಾಡಿದಾಗ ಅಲ್ಲಿ ಅದ್ರ ಪಕ್ಕದಲ್ಲಿ ಬರುವಂಥ ಕಾವಲುಗಳನ್ನೆಲ್ಲ ಅದೇ ಡಾಕ್ಟರ್ಗಳಿಗೆ ಕೊಟ್ಟಿದ್ವಿ. ಅಲ್ಲಿಂದ ಯಾವುದೇ ಒತ್ತುವರಿ ಆಗೋದನ್ನು ಪ್ರಿವೆಂಟ್ ಮಾಡ್ತಾ ಇದ್ವಿ ಮತ್ತು ಮೇವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ನಮ್ಮ ತಳಿಯ ಅಭಿವೃದ್ಧಿ ಮಾಡಲಿಕ್ಕೆ ಇನ್ನೂ ಹೆಚ್ಚು ಒತ್ತು ಕೊಡ್ತಾ ಇದ್ವಿ. ಈ ಒಂದು ಉಪಕೇಂದ್ರ ಅಂತೇಳಿ ತಾವು ಹೇಳಿದ್ರಿ, ಇದನ್ನು ಅಮೃತ್ ಮಹಲ್ ತಳಿ ಉಪಕೇಂದ್ರ ಏನು ಇಲ್ಲಿ ಬಿದಿರೆ ಕಾವಲ್ನಲ್ಲಿದೆಯೋ ಇದು ಪ್ರಧಾನವಾದಂಥ ಕೇಂದ್ರ ಎಲ್ಲಿರುತ್ತೆ, ಯಾವ ಕೇಂದ್ರದ ಅಡಿಯಲ್ಲಿ ನೀವು ಕೆಲಸವನ್ನು ಮಾಡ್ತೀರಿ? ನಮ್ಮ ಪ್ರಧಾನ ಕೇಂದ್ರ ಅಜ್ಜಂಪುರ ಅಮೃತ್ ಮಹಲ್ ತಳಿ ಸಂವರ್ಧನೆ ಇದೆ, ಕೇಂದ್ರ ಇದೆ. ಅಲ್ಲಿ ನಮ್ಮ ಉಪನಿರ್ದೇಶಕರಿರ್ತಾರೆ, ಅದರ ಅಂಡರ್ 10 ಉಪಕೇಂದ್ರಗಳು ಬರ್ತವೆ ಸರ್. ಈ 10 ಉಪಕೇಂದ್ರಗಳು ಕೂಡ ಅಜ್ಜಂಪುರದ ಒಂದು ಅಂಡರಲ್ಲಿ ಕೆಲಸವನ್ನು ಮಾಡುತ್ತೆ. ಏನೆಲ್ಲ ಸೌಲಭ್ಯಗಳು ಇದ್ದಾವೆ ಇಲ್ಲಿ? ಇಲ್ಲಿ ತಳಿ ಅಭಿವೃದ್ಧಿಗೆ ಮೊದಲನೇ ಆದ್ಯತೆಯನ್ನು ಕೊಡ್ತೀವಿ. ನಂತರ ನಮ್ಮ ಅಮೃತ್ ಮಹಲ್ ತಳಿಯ ಸಂವರ್ಧನೆ ಮತ್ತು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಆಮೇಲೆ ಈ ತಳಿಯ ವಿಶಿಷ್ಟ ಏನಂದರೆ, ನಾವು ಯಾವುದೇ ಹಸುವಿನಲ್ಲಿ ಹಾಲು ಕರೆಯಲ್ಲ. ಆ ಹಸುವಿನ ಹಾಲು ಬರುತ್ತಲ್ಲ ಅದನ್ನೆಲ್ಲ ಕರುಗಳೇ ಕುಡಿತವೆ. ಆ ಕರುಗಳು ಕುಡಿದ್ಬಿಟ್ಟು ಅವು ಬಲಿಷ್ಠವಾಗ್ತವೆ. ಆ ಬಲಿಷ್ಠವಾದ ಕರುಗಳಿಗೆ ಹೆಚ್ಚು ರೈತರು ಆಸಕ್ತಿ ಪಡ್ತಾರೆ, ಯಾಕೆಂದರೆ ಅವು ತುಂಬ ಸ್ಟ್ರಾಂಗ್ ಇರ್ತವೆ. ಅವನ್ನ ಬಹಿರಂಗ ಆರಾಧನೆಯಲ್ಲಿ ರೈತರಿಗೆ ಕೊಡ್ತಾ ಇದ್ದೀವಿ. ಅದರಿಂದ ಏನಾಗುತ್ತೆ, ರೈತರು ತಗೊಂಡೋಗ್ಬಿಟ್ಟು ಅದನ್ನು ಉಳುಮೆಗೆ ಯೂಸ್ ಮಾಡ್ತಾರೆ, ತಳಿ ಅಭಿವೃದ್ಧಿಗೆ ಯೂಸ್ ಮಾಡ್ತಾ ಇದ್ದಾರೆ. ಒಳ್ಳೆ ಡಿಮ್ಯಾಂಡ್ ಇದೆ. ಎಲ್ಲಿ ಅಂದರೆ ಶಿಕಾರಿಪುರ, ಶಿವಮೊಗ್ಗ, ಹಾವೇರಿಲೆಲ್ಲ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಕಳೆದ ಬಾರಿ ಹರಾಜ್ ಮಾಡಿದಲ್ಲಿ 2 ಲಕ್ಷ, 2,01,000, 1,5 ಲಕ್ಷ ಆವರೇಜ್ ಅಂದ್ರೆ 1 ಲಕ್ಷ ತನಕ ಹೋಗ್ತಾ ಇದೆ ಸರ್. ತುಂಬ ಗರಿಷ್ಠ ಬೆಲೆಗೆ ಮಾರಾಟ ಆಗುತ್ತೆ. ಆಮೇಲೆ ಯಾವನು ನಾವು ಹಸುಗಳಾಗಲಿ ಕರುಗಳಾಗಲಿ ಯಾವನು ನಾವು ಮೂಗುದರ ಕೊಳ್ಳೂರಿ ಹಾಕಿ ಕಟ್ಟಲ್ಲ, ಎಲ್ಲ ಅವು ನ್ಯಾಚುರಲ್ ಆಗಿ ಇರ್ತವೆ, ಸೆಮಿ ವೈಲ್ಡ್ ನೇಚರಲ್ಲಿ ಇರ್ತವೆ. ಹಂಗಾಗಿ ಇವು ಒಳ್ಳೆ ಡಿಮ್ಯಾಂಡ್ ಇದೆ. ಎಷ್ಟು ಜನ ಸಿಬ್ಬಂದಿ ವರ್ಗದವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಇಲ್ಲಿ ನಾನೊಬ್ಬ ಹಿರಿಯ ಪಶುವೈದ್ಯಾಧಿಕಾರಿ ಇದ್ದೀನಿ, ಆಮೇಲೆ ಒಬ್ಬರು ಪಶುವೈದ್ಯಕೀಯ ಪರೀಕ್ಷಕರಿದ್ದಾರೆ, ಇನ್ನೊಬ್ಬರು ಎಸ್ಟಿಎ ಇದೆ, ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್, ಅಲ್ಲಿ ಪೋಸ್ಟ್ ಖಾಲಿ ಇದೆ. ಇನ್ನು 8 ಜನ ಡಿ ಗ್ರೂಪ್ ಇದ್ದಾರೆ ಸರ್. ಇವರೆಲ್ಲರೂ ಕೂಡ ಹಸುಗಳನ್ನು ನೋಡ್ಕೊಂಡು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ಎಕರೆ ಪ್ರದೇಶದಲ್ಲಿದೆ ಈಗ ನಿಮ್ಮ ಬಿದಿರೆ ಕಾವಲು? 804 ಇದೆ ಸರ್. ಅದರಲ್ಲಿ ಒಂದು 30-50 ಮೇವು ಬೆಳೀತಾ ಇದ್ದೀವಿ. ನಮ್ಮಲ್ಲಿ ರೋಡ್ಸ್ ಇದೆ, ಗಿನಿ ಇದೆ, ಕೋಎಫ್ಎಸ್ ಇದೆ, ನೇಪಿಯರ್ ಇದೆ, ಆಮೇಲೆ ಒಗರು ಜೋಳ, ರಾಗಿ ಹುಲ್ಲೆಲ್ಲ ಬೆಳ್ಕೊಂಡು ನಾವು ತಳಿನ ಮೇಂಟೈನ್ ಮಾಡ್ತಾ ಇದ್ದೀವಿ ಸರ್. ಈ ಬೇರೆ ಬೇರೆ ತರಹದ ತಳಿಯ ಹುಲ್ಲುಗಳನ್ನ ಬೆಳ್ಕೊಳ್ತೀವಿ ಅಂತ ಹೇಳಿದ್ರಿ, ಅವುಗಳ ವಿಶೇಷ ಏನು ಮತ್ತೆ ಎಷ್ಟು ಪ್ರಮಾಣದಲ್ಲಿ ಬೆಳೀತಾ ಇದ್ರ, ನಿಮಗೆ ಮೇವೆಲ್ಲ ಸಾಕಾಗುತ್ತಾ ಹೇಗೆ? ಒಂದೊಂದು ಎಕರೆ ಎರಡು ಎಕರೆಯಲ್ಲಿ ಎಲ್ಲ ತಳಿಗಳನ್ನೂ ಹಾಕೊಂಡಿದ್ವಿ. ಅದರಲ್ಲಿ ನಮ್ಮ ಉದ್ದೇಶ ಏನಂದ್ರೆ ಋತುಮಾನದ ಎಲ್ಲ ಕಾಲದಲ್ಲೂ ಹಸಿ ಹುಲ್ಲು ಮತ್ತೆ ಒಣ ಹುಲ್ಲು ಕೊಡೋಕೆ ನಾವು ಆದ್ಯತೆಯನ್ನು ಪಡ್ತಾ ಇದೀವಿ. ಅದ್ರ ಜೊತೆ ರಸಮೇವನ್ನು ತಯಾರು ಮಾಡ್ಕೊಂಡಿದ್ದೀವಿ. ಕಳೆದ ವರ್ಷದಿಂದ ತಯಾರು ಮಾಡ್ಕೊಂಡು 100 ಟನ್ನು ರಸಮೇವನ್ನು ತಯಾರು ಮಾಡ್ಕೊಂಡಿದ್ದೀವಿ. ಮಳೆಗಾಲದಲ್ಲಿ ಏನು ಹಸಿ ಹುಲ್ಲು ಕೊಡ್ತೀವಿ ಅದೇ ಥರ ರಸಮೇವನ್ನು ಬೇಸಿಗೆ ಕಾಲದಲ್ಲಿ ಕೊಟ್ಟಾಗ ನಾವು ಹಸುಗಳನ್ನ ಚೆನ್ನಾಗಿ ಆರೋಗ್ಯನ ಕಾಪಾಡ್ಕೊಬೋದಂತ. ಇದರಲ್ಲಿ ಎಲ್ಲ ಥರದ ಹುಲ್ಲುಗಳನ್ನ ಹಾಕೊಂಡು ರಸಮೇವನ್ನು ಕೊಟ್ಕೊಂಡು ಮಿನರಲ್ ಮಿಕ್ಸ್ ಎಲ್ಲ ಕೊಟ್ಬಿಟ್ಟು ತಳಿನ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದೀವಿ. ಹುಲ್ಲು ಬೆಳಿಲಿಕ್ಕೆ ನೀರಾವರಿ ಸೌಲಭ್ಯ ಎಲ್ಲ ಚೆನ್ನಾಗಿದೆಯಾ? ಮೂರು ಬೋರ್ ಇದೆ ಸರ್, ಇವಾಗಿನ್ನು ನಿರಂತರ ಜ್ಯೋತಿ ಕನೆಕ್ಷನ್ ತಂದಿದ್ವಿ, ಇನ್ನು ಚೆನ್ನಾಗುತ್ತೆ ಸರ್, ಇನ್ನೇನು ತೊಂದರೆ ಇಲ್ಲ. ಹುಲ್ಲು ಸಾಕಷ್ಟು ಸಾಕಾಗುತ್ತೆ. 120 ರಾಸ್ಗಳನ್ನ ಸಾಕಾಣಿಕೆ ಮಾಡುವಂತದ್ದು ಸ್ವಲ್ಪ ಕಷ್ಟ ಆಗಲ್ವಾ? ಇಲ್ಲ ಸರ್, ನಮ್ಮಲ್ಲಿ 804 ಎಕರೆ ಕಾವಲಿದೆ, ಮತ್ತೆ ಈಗ ಇನ್ನು ನುಗ್ಗಳ್ಳಿ ಇದೆ. ರೊಟೇಷನ್ ಗ್ರೇಸಿಂಗ್ ಅಂತ ಒಂದೊಂದು ಪದ್ಧತಿ ಅಳವಡಿಸ್ಕೊಂಡಿದ್ವಿ ಸರ್. ಇಲ್ಲಿ ಮೇವು ಕಲಿಯೋದು, ಇನ್ನೊಂದು ಸೆಂಟ್ರಿಗೆ ಹೋಗ್ತೀವಿ, ಆಮೇಲೆ ಇಲ್ಲೇ ಸಾಕಷ್ಟು ಮೇವು ಬೆಳ್ಕೊಳ್ಳೋದ್ರಿಂದ ಏನು ಸಮಸ್ಯೆ ಆಗ್ತಾ ಇಲ್ಲ ಸರ್. ಬೇರೆ ಸೆಂಟರ್ ಅವ್ರು ಕೂಡ ಮೇವಿಲ್ಲ ಅಂದ್ರೆ ಬರ್ತಾ ಮಾಡ್ಕೊಂಡಿದ್ವಿ ಸರ್. ಎಲ್ಲ ಹೀಗೆ ರೊಟೇಷನ್ ಆಗ್ತಾ ಇರುತ್ತೆ. ಒಟ್ಟಾರೆ ನಾವು ದನಗಳನ್ನ ಸಿಬ್ಬಂದಿ ಜೊತೆ ರೊಟೇಷನ್ ಮಾಡ್ಕೊಂಡಿರೋದ್ರಿಂದ ಏನ್ ಸಮಸ್ಯೆ ಆಗಲ್ಲ ಸರ್. ಈಗ ಈ ಅಮೃತ್ ಮಹಲ್ ತಳಿಗೆ ಸಂಬಂಧಪಟ್ಟ ಹಾಗೆ ಸುಮಾರು ವರ್ಷಗಳಿಂದಲೂ ಕೂಡ ಇದರ ಸಂವರ್ಧನೆ ಮತ್ತೆ ಸಂತಾನೋತ್ಪತ್ತಿ ಇವೆರಡು ಕೂಡ ಚೆನ್ನಾಗಿ ಆಗ್ತಾ ಇರೋದು, ಇನ್ನು ಮುಂದುವರಿಬೇಕಾ ಇದು ಹೇಗೆ ಏನು ಅಂತ ಹೇಳಿ. ಅಮೃತ್ ಮಹಲ್ ಅಂದ್ರೆ ಪ್ರೈಡ್, ನಮ್ಮ ಕರ್ನಾಟಕದ ಪ್ರೈಡ್, ನಮ್ಮ ಕರ್ನಾಟಕದ ಹೆಮ್ಮೆ, ನಮ್ಮ ಕರ್ನಾಟಕದಲ್ಲಿ ಇರುವಂತ ಒಂದು ತಳಿ ಇದು. ಇದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು. 1572 ವಿಜಯನಗರ ಸಾಮ್ರಾಜ್ಯರು ಮೈಸೂರು ಮಹಾರಾಜರು ಎಲ್ಲ ಬೆಳೆಸ್ಕೊಂಡ್ಬಂದ್ರೆ ಅದನ್ನ ನಾವು ಯಾವತ್ತೂ ಮುಂದೆ ಕಾಪಾಡ್ಕೊಂಡು ಹೋಗ್ಬೇಕು. ಈ ನಮ್ಮ ಕರ್ನಾಟಕದಲ್ಲಿ ಇರವೇ ಕೆಲವು ದೇಶೀಯ ತಳಿಗಳು ಕಡಿಮೆ ಆಗ್ತವೆ, ಕ್ಷೀಣಿಸ್ತಾ ಇದೆ. ಹಂಗಾಗಿ ನಾವು ಈ ತಳಿನ ಉಳಿಸ್ಕೊಂಡು ಹೋಗ್ಬೇಕು, ಮತ್ತೆ ನಮ್ಮ ಕಾವಲ್ನ ಒತ್ತುವರಿಯಿಂದ ತಡೆಗಟ್ಟಿ ನಮ್ಮ ಕಾವಲ್ನ ಅಭಿವೃದ್ಧಿ ಮಾಡಿಬಿಟ್ಟು ಈ ತಳಿನ ಇನ್ನೂ ಚೆನ್ನಾಗಿ ವೃದ್ಧಿಸ್ಬೇಕು. ಇದೇ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಇಲಾಖೆಯ ಮುಖ್ಯ ಧ್ಯೇಯೋದ್ದೇಶ ಆಗಿರುತ್ತೆ. ಈ ತಳಿ ಸಂವರ್ಧನೆ ಮತ್ತು ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಏನೇನು ಕೆಲಸಗಳಾಗುತ್ತೆ ವರ್ಷ ಪೂರ್ತಿ? ತಳಿಯ ಶುದ್ಧತೆಯನ್ನು ಕಾಪಾಡ್ತಾ ಇದೀವಿ ಫಸ್ಟು. ಅಮೃತ್ ಮಾಲ್ ಅಂದರೆ ಅಮೃತ್ ಮಾಲ್ನೇ ಬ್ರೀಡಿಂಗ್ ಮಾಡ್ತಾ ಇದ್ದೀವಿ, ಬೇರೆ ಯಾವುದು ಬ್ರೀಡಿಂಗ್ ಆಗ್ತಾ ಇಲ್ಲ. ಇಲ್ಲಿಂದ ತಳಿ ಶುದ್ಧತೆ ಆಗ್ತಾ ಇದೆ. ನಾವು ಬರೋದಕ್ಕಿಂತ ಮೊದಲು ಇಲ್ಲಿ ಎಲ್ಲ ಸೆಂಟ್ರಲ್ಲೂ ಸಾವು ಮಾರ್ಟಾಲಿಟಿ ಜಾಸ್ತಿ ಇತ್ತು, ಈಗ ಮಾರ್ಟಾಲಿಟಿ ಕಡಿಮೆ ಆಗ್ತಾ ಇದೆ. ಚೆನ್ನಾಗಿ ಪಾಲನೆ ಪೋಷಣೆ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ವೃದ್ಧಿ ಆಗ್ತಾ ಇದೆ ಸರ್ ಇನ್ನು. ಆಮೇಲೆ ಮೊದಲೆಲ್ಲ ಹಸುಗಳು 2 ವರ್ಷಕ್ಕೊಂದು ಕರು ಕೊಡ್ತಿದ್ವಿ, ಈಗ ವರ್ಷಕ್ಕೊಂದು ಕರುಗಳನ್ನ ಕೊಡ್ತಾ ಇದೆ. ಮೊದಲು ನಮ್ಮ ಬೀರೂರು ಉಪಕೇಂದ್ರದಲ್ಲಿ 100-150 ಜೋಡಿ ಮಾತ್ರ ಹರಾಜಾಗ್ತಾರೆ, ಈಗ 300 ಜೋಡಿ ತನಕನೂ ಹರಾಜಾಕೋಂಥ ಕೆಪಾಸಿಟಿ ಬಂದಿದೆ. ಎಲ್ಲ ಸೆಂಟ್ರ್ಗಳು ಜಾಸ್ತಿ ಆಗಿ ಅವನ್ನ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿರೋದ್ರಿಂದ 300 ಜೋಡಿ ತನಕನೂ ನಾವು ಹರಾಜಾಗ್ತಾ ಇದ್ವಿ. ನಾನು 2019 ಹರಾಜು ಮಾಡಿದಾಗ 1.5 ಕೋಟಿ ಆಗಿತ್ತು. ಈಗ ಲಾಸ್ಟ್ ಇಯರ್ ನಾವು ಕಳೆದ ಬಾರಿ ಹರಾಜು ಮಾಡಿದಾಗ 1.2 ಕೋಟಿ ಆಗಿದೆ. ಹಂಗೆ ಮತ್ತೆ ಒಂದೇ ವರ್ಷದಲ್ಲಿ 2 ಹರಾಜನ್ನು ಮಾಡಿದ್ವಿ. ಆ ಥರ ನಾವು ಕರ್ನಾಟಕ ಸರ್ಕಾರಕ್ಕೂ ಪ್ರಾಫಿಟ್ ಕೊಡ್ತಾ ಇದೀವಿ, ಮತ್ತು ನಮ್ಮ ಹೆಚ್ಚಿನದಾಗಿ ನಮ್ಮ ರೈತರಿಗೆ ಒಳ್ಳೆ ಓರಿಕರುಗಳನ್ನ ಕೊಡ್ತಿದ್ದೀವಿ ಅನ್ನೋ ಸಮಾಧಾನ ನಮ್ಮಲ್ಲಿದೆ. ಮತ್ತು ಅಮೃತ ಸಿರಿಯಲ್ಲಿ ನಾವು ಹಸುಗಳು ಕೊಡ್ತಾ ಇದೀವಲ್ಲ, ಈ ಶುದ್ಧ ತಳಿ ಹೊರಗಡೆ ಸಿಗಲ್ಲ, ಏಕೆಂದ್ರೆ ಎಲ್ಲ ಕ್ರಾಸ್ ಬ್ರೀಡಿಂಗ್ ಆಗಿಬಿಟ್ಟು ಪ್ಯೂರಿಟಿ ಆಫ್ ದಿ ಬ್ರೀಡು ಹಾಳಾಗೋಗಿದೆ. ಇದೇ ನಮ್ಮ ತಳಿ ಅಭಿವೃದ್ಧಿ ಮತ್ತು ಸಂರಕ್ಷಣೆ ಮಾಡ್ತಾ ಇದೆ. ಈ ಅಮೃತ ಸಿರಿ ಯೋಜನೆ ಬಗ್ಗೆ ಹೇಳಿ, ಯಾವಾಗ ದೊರಕುತ್ತೆ ಇಲ್ಲಿ ಕರುಗಳು ಅಥವಾ ಹಸುಗಳು, ಹೇಗೆ ಅದು ಎಲ್ರಿಗೂ ಕೊಡ್ಲಿಕ್ಕೆ ಅವಕಾಶ ಇರುತ್ತೋ ಅಥವಾ ಹೇಗೆ, ಇದ್ರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ. ಅಮೃತ ಸಿರಿ ಯೋಜನೆ ಯಾರಿಗೆ ಮಾಡಿದ್ದಾರೆ ಅಂದ್ರೆ MLA ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದಾರೆ. ಅದನ್ನ ಯಾರ್ಯಾರು ಅಂಗವಿಕಲರಿದ್ದಾರೆ, ವಿಧವೆಯರಿದ್ದಾರೆ, ಲ್ಯಾಂಡ್ಲೆಸ್ ಲೇಬರ್ಸ್ ಇದ್ದಾರೆ ಅಂತರಿಗೆ, ಆಮೇಲೆ ಏನು ಕೈಯಲ್ಲಿ ಏನು ಇಲ್ಲದವರಿಗೆ ಅದು ದೊರಕಬೇಕು ಅಂತ ಅಮೃತ ಸಿರಿ ಯೋಜನೆಯನ್ನ ತಂದಿದೆ. ಈ ಅಮೃತ ಸಿರಿ ಯೋಜನೆಯಲ್ಲಿ ಹಸುಗಳು ತಗೊಂಡೋಗ್ಬಿಟ್ಟು ಅವರು ತಮ್ಮ ಜೀವನೋಪಾಯಕ್ಕಾಗಿ ಹಾಲು ಕರ್ಕೊಬೋದು, ಅದ್ರಲ್ಲಿ ಹುಟ್ಟಿರೋ ಕರುಗಳನ್ನ ಮಾರ್ಕೊಂಡು ಜೀವನ ಮಾಡ್ಬೋದು. ಅದಕ್ಕೋಸ್ಕರ MLA ಅವರ ಅಧ್ಯಕ್ಷತೆಯಲ್ಲಿ ಅಮೃತ ಸಿರಿ ಯೋಜನೆ ಮಾಡಿದ್ವಿ. ಇದರಲ್ಲಿ 12,000 ಬುಕ್ ವ್ಯಾಲಿಗೆ ಇರೋ ಹಸುನು 3,000 ಸಿಗ್ತಾ ಇದೆ. ಇದರಿಂದ ರೈತರಿಗೆ ಹೊರಗಡೆ ಮಾರುಕಟ್ಟೆಯಲ್ಲಿ 30,000-40,000 ಸಿಗೋ ಹಸುಗಳು ಕರುಗಳು ಇಲ್ಲಿ 3,000 ಸಿಗೋದ್ರಿಂದ ಇನ್ನೂ ಅವರಿಗೆ ಒಳ್ಳೆ ಹೆಚ್ಚಿನ ಲಾಭ ಆಗ್ತಾ ಇದೆ. ಅದರಿಂದ ಅವ್ರ ಜೀವನೋಪಾಯ ಇನ್ನೂ ಸುಲಭ ಆಗ್ತಾ ಇದೆ. ಅದರಲ್ಲಿ ಹುಟ್ಟಿರೋ ಓರಿ ಕರುಗಳನ್ನ ಅವ್ರು ಮಾರಿದ್ರೆ 50,000-80,000 100,000 ತನಕ ಸಿಗುತ್ತೆ, ಹಣ ಗಳಿಸಬಹುದು ರೈತರನ್ನು. ಅಮೃತ ಸಿರಿ ಯೋಜನೆಯಲ್ಲಿ ಫಲಾನುಭವಿಗಳಾಗಬೇಕು ಅಂತ ಹೇಳಿದರೆ, ನಮಗೂ ಕೂಡ ಒಂದು ಹಸು ಬೇಕು ಅಂತ ಹೇಳಿದರೆ ಏನು ಮಾಡಬೇಕು ರೈತರು? ರೈತರು ಅವರ ಸ್ಥಳೀಯ ಪಶುವೈದ್ಯಾಧಿಕಾರಿಗಳನ್ನ ಸಂಪರ್ಕಿಸಿ ಅಲ್ಲಿ ಒಂದು ಅಪ್ಲಿಕೇಶನ್ ಕೊಡ್ತಾರೆ. ಅಲ್ಲಿಂದ ಅವ್ರಿಗೆ ಕೊಟ್ಬಿಟ್ಟು ಅದನ್ನು ಮತ್ತೆ ಅವರ ತಾಲೂಕಿನ ಸಹಾಯಕ ನಿರ್ದೇಶಕರಿಗೆ ಕೊಟ್ಬಿಟ್ಟು ಅದನ್ನೇ ಮಾಡಬೇಕು. MLA ಅವರ ಅಧ್ಯಕ್ಷತೆಯಲ್ಲಿ ಸ್ಕ್ರೀನಿಂಗ್ ಆಗುತ್ತೆ. ಅಲ್ಲಿ ಸೆಲೆಕ್ಟ್ ಆದಾಗ ಅವರು ಯಾವುದೇ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆ ಆಗಿರ್ಬೋದು, ಯಾವುದೇ ತಾಲೂಕು ಆಗಿರ್ಬೋದು, ಅಲ್ಲಿಂದ ಆ ADಯಿಂದ ನಮ್ಮ ಇಂಡಿವಿಜುವಲ್ ಸೆಂಟ್ರಿಗೆ ಒಂದು ರಿಕ್ವೆಸ್ಟ್ ಲೆಟರ್ ಬಂದು ನಾವು ಅವರಿಗೆ ಹಸು ಆಗಲಿ ಕರು ಆಗಲಿ ಕೊಡ್ತೀವಿ. ಸಾಮಾನ್ಯವಾಗಿ ಅರ್ಜಿಯನ್ನು ಕೊಡ್ತಕ್ಕಂಥದ್ದು ಸಲ್ಲಿಸ್ತಕ್ಕಂಥದ್ದು ಯಾವ ತಿಂಗಳಲ್ಲಿ ನಡೀತಕ್ಕಂಥ ಪ್ರಕ್ರಿಯೆ? ಅದು ನಮ್ಮಲ್ಲಿ ಯಾವಾಗ ಹಸುಗಳು ಜಾಸ್ತಿ ಆಗ್ತೀವಿ ಅವಾಗ ನಮ್ಮ DD ಅವರು ಎಲ್ಲ ರೆಸ್ಪೆಕ್ಟಿವ್ ಡಿಸ್ಟಿಕ್ಗಳಿಗೂ ಮೇಲ್ ಮಾಡ್ತಾರೆ, ಅವಾಗ ಬರುತ್ತೆ. ಈಗ ನಾವೆಲ್ಲ ಈ ಕೋಡ್ ಆಫ್ ಕಂಡಕ್ಟ್ ಒಂದು ಬಿಟ್ಬಿಟ್ಟಿನ ಬೇರೆ ಇದರಲ್ಲಿ ಎಲ್ಲವಾಗಲೂ ಕೊಡ್ತಾ ಇದೀವಿ ಸರಿ. ಸಾಮಾನ್ಯವಾಗಿ ಒಂದು ಕೇಂದ್ರದಲ್ಲಿ ಎಷ್ಟು ಹಸುಗಳು ಲಭ್ಯ ಇರುತ್ತೆ ಅಮೃತ್ ಸಿರಿ ಯೋಜನೆಯಲ್ಲಿ? 30-40 ಲಭ್ಯ ಇರುತ್ತೆ ಸರ್. ಒಂದು ಕೇಂದ್ರದಿಂದ 30-40 ಇರುತ್ತೆ. ತಾವಾಗಲೇ ಮಾತಾಡ್ತಾ ಹೇಳಿದ್ರಿ, ತಳಿ ಶುದ್ಧತೆ ಬಹಳ ಮುಖ್ಯ, ಅದನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವು ವರ್ಷಪೂರ್ತಿ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ. ಈ ತಳಿ ಶುದ್ಧತೆ ಅಂತ ಅಂದ್ರೆ ಏನು? ಇದಕ್ಕೆ ಸಾಮಾನ್ಯ ರೈತರು ಕೂಡ ನೆರವಾಗಬಹುದಾ, ಹೇಗೆ ಅಂತ? ತಳಿ ಶುದ್ಧತೆ ಅಂದ್ರೆ ಫಸ್ಟ್ ನಾವು ಅಮೃತ್ ಮಹಲ್ ತಳಿ ಬಗ್ಗೆ ಮಾತಾಡೋಣ ಸರ್, ಹೆಂಗಿರುತ್ತೆ ಅಂತ. ಫಸ್ಟ್ ನಮ್ಮ ಅಮೃತ್ ಮಹಲ್ ಹಳ್ಳಿಕರಿಂದ ಒರಿಜಿನೇಟ್ ಆಗಿದೆ ಸರ್. ಅಮೃತ್ ಮಹಲ್ ಇಸ್ ಎ ಕ್ರಾಸ್ ಬ್ರೀಡ್ ಆಫ್ ಹಳ್ಳಿಕರ್ ಅಂಡ್ ಇನ್ನೊಂದು ಚಿತ್ರದುರ್ಗ ಮತ್ತೆ ನವಲಗುಂದ ಅಂತ ಬರುತ್ತೆ, ಆ ಎರಡು ಬ್ರೀಡ್ ಇಂದ ಇದು ಒರಿಜಿನೇಟ್ ಆಗಿರೋದು ಸರಿನಾ. ಅಮೃತ್ ಮಹಲ್ ಮತ್ತು ಹಳ್ಳಿಕರು ಎರಡು ಒಂದೇ ತರ ಕಾಣುತ್ತೆ, ಬಟ್ ಡಿಫ್ರೆನ್ಸ್ ಕ್ಯಾರೆಕ್ಟರ್ ಏನಿದೆ ಅಂದ್ರೆ ಹಳ್ಳಿಕರು ಇನ್ನೂ ಸಣ್ಣ ಬಾಡಿ, ಉದ್ದನೆಯ ಬಾಡಿ, ತೆಳ್ಳಗಿರೋ ಚರ್ಮ, ಅದು ಆಮೇಲೆ ಮುಖದಲ್ಲಿ ವೈಟ್ ಪ್ಯಾಚಸ್ ಬರುತ್ತೆ. ಬಟ್ ನಮ್ಮ ಅಮೃತ್ ಮಹಲ್ ಏನಂದ್ರೆ ಅದಕ್ಕೆ ಹೋಲಿಸ್ಕೊಂಡ್ರೆ ದಪ್ಪನೆಯ ದಡೂತಿಯಾದ ಬಾಡಿ, ಕಂದು ಬಣ್ಣ, ಬೂದಿ ಬಣ್ಣ, ಬಿಳಿ ಬಣ್ಣದಲ್ಲಿರುತ್ತೆ. ಮುಖ ಮತ್ತೆ ಗೆರಸು ಬಾಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಪ್ಪುಗಿರುತ್ತೆ. ಆಮೇಲೆ ದಪ್ಪನೆಯಾದ ಕೋಡುಗಳು, ದಪ್ಪನೆಯಾದ ತಲೆ, ಹಣೆಯ ಭಾಗದಲ್ಲಿ ಒಂದು ರಿಡ್ಜ್ ಅಂತಿರುತ್ತೆ, ಅದಿರುತ್ತೆ. ಆಮೇಲೆ ಗಂಧಟಿಗೆ ಅಂತೀವಲ್ಲ ಅದು ತುಂಬ ದೊಡ್ಡದಾಗಿರುತ್ತೆ. ಅದಾದಮೇಲೆ ಚರ್ಮ ದಪ್ಪ, ಅದಕ್ಕೆ ಹಳ್ಳಿಕರ್ ಹೋಲಿಸಿದ್ರೆ. ಆಮೇಲೆ ಇದು ದಿಟ್ಟತನಕ್ಕೆ ಕೆಲಸಕ್ಕೆ ಹಳ್ಳಿಕರಿಗಿಂತ ಸ್ಟ್ರಾಂಗ್ ಇದು, ಅದು ಮುಖ್ಯ. ಆಮೇಲೆ ಏನೋ ಹಾಲನ್ನು ಹಳ್ಳಿಕರಿಗಿಂತ ಇದು ಜಾಸ್ತಿ ಕೊಡುತ್ತೆ. ಇದು ನಮ್ಮ ಅಮೃತ್ ಮಹಲ್ ಹೋರಿಯ ಒಂದು ಮುಖ್ಯ ವೈಶಿಷ್ಟ್ಯಗಳು. ತಳಿ ಶುದ್ಧತೆಯನ್ನು ಹೇಗೆ ಮಾಡ್ತೀರಾ? ತಳಿ ಶುದ್ಧತೆ ಅಂದರೆ ಸರ್, ಈಗ ನಾವು ಅಮೃತ್ ಮಹಲ್ಗೆ ಅಮೃತ್ ಮಹಲ್ನೇ ಕ್ರಾಸ್ ಬ್ರೀಡ್ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ಅದು ತಳಿ ಶುದ್ಧತೆಯನ್ನು ಕಾಪಾಡಬಹುದು. ಅಮೃತ್ ಮಹಲ್ಗೆ ಈಗ ಏನಾಗುತ್ತೆ, ನಮ್ಮ ರೈತರಿಗೆ ಲ್ಯಾಕ್ ಆಫ್ ಎಜುಕೇಷನ್ ಇರ್ಬೋದು, ಲ್ಯಾಕ್ ಆಫ್ ಬ್ರೀಡ್ ಇಂಪಾರ್ಟೆನ್ಸ್ ಎಲ್ಲ ಇಲ್ದಾಗ ಏನಾಗುತ್ತೆ, ಅವರು ಯಾವುದು ಸಂಬಂಧ ಇರುತ್ತೆ ಅದನ್ನೇ ಹಾಕ್ಸ್ಕೊಂತಾರೆ. ಅಮೃತ್ ಮಹಲ್ ಇಲ್ಲ ಅಂದ ತಕ್ಷಣ ಹಳ್ಳಿಕರ್ ಹಾಕ್ಸೋದು, ಗಿರ್ ಹಾಕ್ಸೋದು, ದೇವಣಿ ಹಾಕ್ಸೋದು, ಜೆರ್ಸಿ ಹಾಕ್ಸ್ದಾಗ ಏನಾಗುತ್ತೆ, ಕ್ರಾಸ್ ಬ್ರೀಡಿಂಗ್ ಆದಾಗ 50% ಆಫ್ ದಿ ನಮ್ಮ ಜೀನು ಇದೇನಾಗುತ್ತೆ, ಕಡಿಮೆ ಆಗುತ್ತೆ. ಹಂಗೆ ಮಾಡ್ತಾ ಮಾಡ್ತಾ ಹೋದಾಗ ಏನಾಗುತ್ತೆ, ಪ್ಯೂರಿಟಿ ಆಫ್ ದಿ ಜೀನು ಹೊರಟೋಗುತ್ತೆ. ಅದಕ್ಕೋಸ್ಕರ ಅಮೃತ್ ಮಹಲ್ಗೆ ಅಮೃತ್ ಮಹಲ್ನೇ ಮೇಂಟೈನ್ ಮಾಡ್ಕೊಂಡು ಹೋದಾಗ ಅಟ್ಲೀಸ್ಟ್ ನಮ್ಮ ಬ್ರೀಡಿಂಗ್ ಟ್ರ್ಯಾಕ್ ಎಲ್ಲೆಲ್ಲಿ ಅಮೃತ್ ಮಹಲ್ ಕಾವಲ್ಸಿದೆ, ಹಾಸನ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಚಿಕ್ಕಮಗಳೂರಲ್ಲಾದರೂ ಮೇಂಟೈನ್ ಮಾಡೋದು. ನಾವು ಈ 3 ಡಿಸ್ಟಿಕ್ಕಲ್ಲಿ ನಮ್ಮ ತಳಿಯನ್ನು ಕಾಪಾಡ್ಕೊಬೋದು ಅಮೃತ್ ಮಹಲ್ ತಳಿನ. ಹೀಗೆ ತಳಿ ಶುದ್ಧತೆಯನ್ನು ಕೂಡ ಮಾಡಬೇಕು ಅನ್ನುವಂಥದ್ದು. ತಳಿ ಶುದ್ಧತೆ ಮಾಡಿದಾಗ ನಮ್ಮ ದೇಶೀಯ ತಳಿಯನ್ನು ನಾವು ಉಳಿಸ್ಕೊಬೋದು ಮುಂದಿನ ಪೀಳಿಗೆಗಳು. ಇದರಲ್ಲಿ ಏನು ಮಾಡ್ತೀವಿ ಸರ್, ನಾವೀಗ ಬುಲ್ ಮದರ್ ಅಂತ ಮಾಡಿದ್ದೀವಿ ಒಂದು ಲಿಂಗದಹಳ್ಳಿಲಿ. ಬುಲ್ ಮದರ್ ಮಾಡಿಬಿಟ್ಟು ಆ ಮದರ್ ಇರುತ್ತಲ್ಲ, ಆ ಮದರ್ ಯಾವುದು ಹೆಚ್ಚು ಹಾಲು ಕೊಡುತ್ತೆ, 2 ಲೀಟ್ರ್, 3 ಲೀಟ್ರ್, 4 ಲೀಟ್ರ್, 5 ಲೀಟ್ರ್ ಕೊಡವು ಒಂದೊಂದು ಇರುತ್ತೆ. ಇದರಲ್ಲಿ ಇದೇನು ಡ್ರಾಟ್ ಬ್ರೀಡ್ ಇದ್ರೂ 1 ಲೀಟ್ರ್ ಮಾಮೂಲಿ ಕೊಡುತ್ತೆ, ಬಟ್ ಇದರಲ್ಲೂ ಒಂದೊಂದು 4 ಲೀಟ್ರ್, 5 ಲೀಟ್ರ್ ಕೊಡೋ ಹಸುಗಳಿದ್ದಾವೆ. ಆ ಹಸುವಿನಲ್ಲಿ ಬರುವಂಥ ಓರಿ ಕರುಗಳನ್ನ ನಾವೇನು ಮಾಡ್ತೀವಿ, ಹೆಸರುಘಟ್ಟ ವೀರ ಸಂಸ್ಕರಣಾ ಕೇಂದ್ರಕ್ಕೆ ಕೊಟ್ಟಾಗ ಅದರಲ್ಲೂ 5 ಲೀಟ್ರ್ ಹಾಲು ಕೊಡೋಂಥ ಕೆಪಾಸಿಟಿ ಜೀನು ಹೋಗಿರುತ್ತೆ. ಆ ಜೀನಿಂದ ನಾವು ನೆಕ್ಸ್ಟ್ ಏನು ಮಾಡ್ತೀವಿ, ವೀರ್ಯಗಳನ್ನೆಲ್ಲ ನಮ್ಮ ಈ ಎಲ್ಲ ಡಿಸ್ಟಿಕ್ಕು ಸಪ್ಲೈ ಮಾಡಿದಾಗ ನೆಕ್ಸ್ಟು ಅದರಲ್ಲಿ ಹುಟ್ಟ ಕರುಗಳು 4 ಲೀಟ್ರ್, 5 ಲೀಟ್ರ್ ಕೊಟ್ಟಾಗ ರೈತರಿಗೆ ಏನಾಗುತ್ತೆ, ನಾವು ಅಮೃತ್ ಮಹಲ್ ಸಾಕ್ಬೋದು, ಅಮೃತ ಅಂದರೆ ಪ್ಯೂರ್ ಇಲ್ಲ, ಪ್ಯೂರ್ ಮಿಲ್ಕ್ A2 ಮಿಲ್ಕ್ ಇರೋದ್ರಿಂದ ನಾವು ಸಾಕ್ಬೋದು ಅಂತ ನೆಕ್ಸ್ಟ್ ಇದನ್ನು ಒಂದು ಮಾರ್ಕೆಟ್ ವ್ಯಾಲ್ಯೂನು ಇನ್ಕ್ರೀಸ್ ಆಗುತ್ತೆ, ಆಮೇಲೆ ರೈತರಿಗೂ ಒಳ್ಳೆ ಪ್ರಾಫಿಟ್ ಆಗುತ್ತೆ ಅಂತ ಒಂದು ಇದಿದೆ ಸರ್. A2 ಮಿಲ್ಕ್ ಅಂದ್ರೆ ಏನು? A2 ಅದೊಂದು ಜೀನ್ ಸರ್, ಅದು ಪ್ಯೂರ್ ಮಿಲ್ಕ್. ಪ್ಯೂರ್ ಮಿಲ್ಕ್ ಅಂತಂದ್ರೆ ಸಂಪೂರ್ಣ ಶುದ್ಧವಾಗಿರ್ತಕ್ಕಂತ ಒಂದು ಹಾಲು. ಇಲ್ಲಿ ಹಾಲನ್ನ ಕರೆಯುವಂತದ್ದು, ಮಾರಾಟ ಮಾಡುವಂತದ್ದು, ಆ ತರದ ಯಾವ್ದು ಚಟುವಟಿಕೆಗಳು ನಡೆಯುತ್ತೆ? ಚಟುವಟಿಕೆ ಇಲ್ಲ, ಇಲ್ಲಿ ಕರು ಹುಟ್ಟಿದ ತಕ್ಷಣ ಅದೇ ಹಾಲು ಕುಡ್ಕೊಳ್ಳುತ್ತೆ, ನಾವು ಯಾವುದೇ ರೀತಿ ಹಾಲು ಕರೆಯಲ್ಲ, ಅವೇ ಕುಡ್ಕೊಂಡು ಹೋಗ್ತಾ ಇರ್ತೇವೆ ಸರ್. ಸುಮಾರು 2-2.5 ವರ್ಷದ ಹೋರಿಗಳು ಏನಿರುತ್ತೋ ಅವುಗಳ ಹರಾಜನ್ನು ಕೂಡ ಮಾಡಲಾಗುತ್ತೆ ಅಂತ ಹೇಳಿದ್ರಿ. ಎಲ್ಲಿ ನಡೆಯುತ್ತೆ ಮತ್ತೆ ಯಾವ ಸಂದರ್ಭದಲ್ಲಿ ನಡೆಯುತ್ತೆ ಸರ್? ನಾವೇನ್ ಮಾಡ್ತೀವಿ, ನಮ್ಮ 11 ಉಪಕೇಂದ್ರಗಳಲ್ಲಿ ಹುಟ್ಟಿದ ಎಲ್ಲ ಹೋರಿ ಕರುಗಳನ್ನ 1-1.5 ವರ್ಷದ ತನಕ ಹಾಲು ಕುಡಿಯೋಕೆ ಬಿಡ್ತೀವಿ. ಅವು ಈ ಪ್ರತಿನಿತ್ಯ ಬೆಳಿಗ್ಗೆ 1 ಲೀಟ್ರ್, 1-2 ಲೀಟ್ರ್, ಸಂಜೆ 1 ಲೀಟ್ರ್, 2 ಲೀಟ್ರ್ ಕುಡಿದಾಗ ಏನಾಗುತ್ತೆ, ದಷ್ಟ ಪುಷ್ಟವಾಗಿ ಬೆಳೀತವೆ. ರೈತರ ಹತ್ರ ಏನಾಗುತ್ತೆ ಅಂದರೆ ಮಾಮೂಲಿ 1 ಮಲೆ ಮಾತ್ರ ಬಿಡೋಕ್ಕಾಗುತ್ತೆ ರೈತರನ್ನೆಲ್ಲ ಕರ್ಕೊಂಬಿಟ್ಟು. ಇಲ್ಲೇನಾಗುತ್ತೆ, 2 ಲೀಟ್ರ್ ಹಾಲು ಕುಡಿದಾಗ ಏನಾಗುತ್ತೆ, ಅದು ದಷ್ಟ ಪುಷ್ಟವಾಗಿ ಬೆಳೆಯುತ್ತೆ. ಆಮೇಲೆ ಏನಾಗುತ್ತೆ, ರೆಗ್ಯುಲರ್ ಡಿವರ್ಮಿಂಗ್ ಎಲ್ಲ ಮಾಡಿದಾಗ 1.5 ಇಯರ್ ಆದಮೇಲೆ ನಾವು ವೀನಿಂಗ್ ಅಂತ ಮಾಡ್ತೀವಿ. ವೀನಿಂಗ್ ಅಂತ ಮಾಡಿದ್ರೆ ಹಾಲು ಕುಡಿಯೋದನ್ನ ಬಿಡಿಸ್ತೀವಿ. ಬಿಡಿಸಿದಾಗ ಏನಾಗುತ್ತೆ, ಅದನ್ನು ನಾವು ಬೀರೂರು ಉಪಕೇಂದ್ರ ಅಂತ ನಮ್ಮ ಅಲ್ಲಿ ಹೋರಿಕರುಗಳ ಸಾಕಾಣಿಕೆ ಕೇಂದ್ರ ಅಂತಲೇ ಮಾಡಿದ್ದೀವಿ. ಅಲ್ಲಿಗೆ ಶಿಫ್ಟ್ ಮಾಡಿದಾಗ ಮತ್ತೆ ಅಲ್ಲಿ 1-1.5 ವರ್ಷ ಚೆನ್ನಾಗಿ ಸಾಕಿದಾಗ ಅಲ್ಲಿನೂ ಬಲಿಷ್ಠವಾಗ್ತವೆ. ಅವಾಗೇನಾಗ್ತೀವಿ ನಾವು, ಡಿಸೆಂಬರ್ ಇಲ್ಲ ಜನವರಿಯಲ್ಲಿ ಬಹಿರಂಗ ಹರಾಜನ್ನು ಮಾಡ್ತೀವಿ. ಎಲ್ಲ ಡಿಸ್ಟ್ರಿಕ್ಟ್ಗಳಿಗೂ ನಮ್ಮ ಪತ್ರಗಳನ್ನ ಇವನ್ನೆಲ್ಲ ಕಳಿಸ್ಬಿಟ್ಟು ಅಲ್ಲಿ ಇದು ಮಾಡಿದಾಗ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ರೈತರೆಲ್ಲ ಆಸಕ್ತಿಯುಳ್ಳ ರೈತರು ಬರ್ತಾರೆ ಹರಾಜಲ್ಲಿ. ಅಲ್ಲಿ ಬಹಿರಂಗ ಹರಾಜು ಮಾಡಿದಾಗ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೂಕೊಂಡು ಸಂತೃಪ್ತಿ ಆಗ್ತದೆ ರೈತರು. ಎಲ್ಲರಿಗೂ ವ್ಯವಸಾಯಕ್ಕೂ ಯೋಗ್ಯವಾದ ಹೋರಿಕರುಗಳು ಸಿಗ್ತವೆ, ಮತ್ತು ತಳಿ ಅಭಿವೃದ್ಧಿನೂ ಆಗುತ್ತೆ, ರೈತರಿಗೂ ಕಡಿಮೆ ದರದಲ್ಲಿ ಹೋರಿಗಳು ಸಿಗ್ತಂಗೆ ಆಗುತ್ತೆ. ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಸುಗಳನ್ನು ಸಾಕೋದ್ರಿಂದ ಸಾಕಷ್ಟು ತ್ಯಾಜ್ಯವೂ ಕೂಡ ಸಿಗುತ್ತೆ, ಸಗಣಿ ಆಗ್ಬೋದು, ಗಂಜಲ ಆಗ್ಬೋದು. ಇದನ್ನ ಹೇಗೆ ವಿನಿಯೋಗ ಮಾಡ್ತಾ ಇದ್ದೀರಿ? ನಾವು ಇನ್ನೂ ಜಾಸ್ತಿ ಸಗಣಿ ಸಿಗ್ತಾಗ ಅದನ್ನ ಬಹಿರಂಗ ಹರಾಜಲ್ಲಿ ಅದನ್ನು ವಿಲೇವಾರಿ ಮಾಡ್ತೀವಿ. ವಿಲೇವಾರಿ ಏನಾದ್ರೂ ಆಗಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ, ನಾವು ನಮ್ಮ ಉಪಕೇಂದ್ರದ ರಾಸುಗಳಿಗೆ ಮೇವು ಬೆಳೆಯಲಿಕ್ಕೆ ಫ್ಲಾಟ್ಗಳು ಮಾಡ್ಕೊಂಡು ಅಲ್ಲಿಗೆ ಯೂಸ್ ಮಾಡ್ಕೊಂತಾ ಇದೀವಿ ಸರ್. ಅಲ್ಲಿ ಯೂಸ್ ಮಾಡ್ಕೊಂಬಿಟ್ಟು ಮೇವು ಬೆಳೆಯಲಿಕ್ಕೆ ಉಪಯೋಗ ಆಗ್ತಾ ಇದೆ. ಅಂದ್ರೆ ನಿಮ್ಮ ಒಂದು ಕಾವಲ್ ಏನಿದೆಯೋ ಇಲ್ಲಿ ಮೇವನ್ನ ಬೆಳೆಯಲಿಕ್ಕೆ ಬಳಕೆಯನ್ನ ಮಾಡಲಾಗುತ್ತೆ. ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಇದ್ರೆ ಅದನ್ನು ಕೂಡ ಬಹಿರಂಗ ಹರಾಜು ಹಾಕುವ ಮೂಲಕ ಒಂದಷ್ಟು ಆದಾಯವನ್ನ ಮಾಡ್ಕೊಳ್ಬಹುದು. ತಾವೊಬ್ರು ಪಶು ವೈದ್ಯಾಧಿಕಾರಿಯಾಗಿ ಒಬ್ಬ ಸಾಮಾನ್ಯ ರೈತ ಅಮೃತ್ ಮಹಲ್ ತಳಿಯನ್ನ ಸಾಕಬೇಕು ಅಂತ ಹೇಳಿ ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ಯಾಕೆ ಬಯಸ್ತೀರಿ ಸರ್? ಅಮೃತ್ ಮಹಲ್ ಪ್ರೈಡು, ಅದು ನಮ್ಮ ರಾಜ್ಯದ ಹೆಮ್ಮೆ. ಅದನ್ನ ಸಾಕ್ಬೇಕು, ಅದನ್ನ ಉಳಿಸ್ಬೇಕು, ಬೆಳೆಸ್ಬೇಕು. ನಾವು ಎಲ್ಲರೂ ವಿದೇಶಿ ತಳಿಗಳಿಗೆ ಎಚ್ ಎಫ್ ಜೆರ್ಸಿ ಅಂತ ಹೋಗ್ತಾರೆ, ಅದರಲ್ಲಿ ಹಾಲಲ್ಲಿ ಏನೂ ಇರಲ್ಲ. ಎಚ್ ಎಫ್ ಜೆರ್ಸಿ ಒಂದು ಮಿಲ್ಕಿಂಗ್ ಮಿಷಿನ್ ಆಗಿದೆ. ನಾನು ಕೂಡ ಅಮೃತ್ ಮಹಲ್ ಹಾಲು ಕೊಡೋದವನು, ಇದರಿಂದ ತುಂಬ ಉಪಯೋಗ ಇದೆ. ನಾವು ಇದು ಅಮೃತ್ ಮಹಲ್ ಸಾಕ್ಬೇಕು, ಇದನ್ನು ಬೆಳೆಸ್ಬೇಕು. ಎಲ್ಲ ಕೆಲಸವನ್ನು ಕೂಡ ಮಾಡ್ತಾವ ಚೆನ್ನಾಗಿ? ಎಸ್, ಇದು ದಿಟ್ಟತನ, ಗಟ್ಟಿತನ ಮತ್ತು ಹೆಚ್ಚು ಕೆಲಸ ಮಾಡೋಕ್ಕೆ ಇದು ಯೋಗ್ಯವಾದ ತಳಿ. ಮತ್ತು ಎಂಥ ಹುಲ್ಲನ್ನಾದರೂ ಮೇಯ್ದು ಕಡಿಮೆ ಮೇವನ್ನಾದರೂ ಮೇದ್ಬಿಟ್ಟು ಇರುವಂಥ ತಳಿ ಸರ್ ಇದು. ಕಡಿಮೆ ಮೇವಿದ್ರು ಆಗುತ್ತೆ, ಆಮೇಲೆ ಎಂತ ಬರಗಾಲದಲ್ಲಾದ್ರೂ ಸೊಪ್ಪು ಸದ ತಿಂದಾದ್ರೂ ಬದುಕುತ್ತೆ. ಆಮೇಲೆ ಈ ದೇಶಿ ತಳಿಗಳಲ್ಲಿ ಏನಿದೆ, ಇದರಲ್ಲಿ ನಮ್ಮ ಸ್ಪೆಟ್ಲ್ಯಾಂಡ್ಸ್ ಅಂತಿದಾವಲ್ಲ, ಅವು ಹೆಚ್ಚು ಇರುತ್ತೆ. ಈ ತಳಿಗಳು ಹೆಚ್ಚು ಬಿಸಿಲು ಬಂದರೂ, ಎಷ್ಟು ಹೆಚ್ಚು ಡ್ರಾಟ್ ಇದ್ರು, ಎಷ್ಟು ಬರಗಾಲ ಬಂದ್ರೂ ತಡ್ಕೊಳ್ತವೆ. ಅದೇ ಎಚ್ ಎಫ್ ಅಂಡ್ ಜೆರ್ಸಿ ಇವೆಲ್ಲ ಇದಾವಲ್ಲ, ಅವರಲ್ಲಿ ಸ್ವೆಟ್ಲ್ಯಾಂಡ್ಸ್ ಇರೋದಿಲ್ಲ, ಅದಕ್ಕೆ ಅವು ತೇಗ್ತವೆ. ಅವಾಗ ಅವ್ರ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಇದು ಏನು ಸ್ವೆಟ್ಲ್ಯಾಂಡ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಎಂಥ ವಾತಾವರಣಕ್ಕೂ ಒಕ್ಕೊಳುತ್ತೆ, ಎಂಥ ಬಿಸಿಲನ್ನು ತಡ್ಕೊಳುತ್ತೆ. ಹಂಗಾಗಿ ಇದು ಎಲ್ಲ ವಾತಾವರಣಕ್ಕೂ ಒಕ್ಕೊಂಡು ಕೆಲಸನೂ ಮಾಡುತ್ತೆ, ಹಾಲು ಕೊಡುತ್ತೆ, ಎಲ್ಲದನ್ನು ಚೆನ್ನಾಗಿರುತ್ತೆ ಸಾಕೊಂಡು. ಈ ಸಾಮಾನ್ಯ ಕೃಷಿಕರು ಕೂಡ ಈ ಅಮೃತ್ ಮಹಲ್ ಅನ್ನ ಸಂವರ್ಧನೆ ಮಾಡ್ತಕ್ಕಂಥದ್ದಾಗ್ಬೋದು, ಸಂರಕ್ಷಣೆ ಮಾಡ್ತಕ್ಕಂಥದ್ದಾಗ್ಬೋದು, ಆ ಕೆಲಸವನ್ನು ಮಾಡಬಹುದು ಸರ್? ಸಾಮಾನ್ಯ ಕೃಷಿಕರಲ್ಲ, ಎಲ್ಲ ಕೃಷಿಕರು ಈ ಅರಸೀಕೆರೆ ಹೋಬಳಿಲಿ ಮಾಡ್ತಾ ಇದ್ದಾರೆ. ಗೌರಿ ಮಂಗಳಾಪುರ ಇರ್ಬೋದು, ಗಣಸಿ ಹೋಬಳಿ, ಎಲ್ಲ ಕಡೆನೂ ಹೆಗ್ಗಟ್ಟ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ತಂದ್ಬಿಟ್ಟು ಅವ್ನ ಚೆನ್ನಾಗಿ ಸಾಕೊಂಡು ಮಾರ್ತಾ ಇದ್ದಾರೆ. ಒಳ್ಳೆ ಹಾಲು ಮಾರ್ಕೊಂಡು, ಬೆಣ್ಣೆ ಮಾರ್ಕೊಂಡು ಒಳ್ಳೆ ಅಭಿವೃದ್ಧಿನೂ ಆಗ್ತಾ ಇದ್ದಾರೆ. ಓರಿ ಕರುಗಳು, ಹಸಿಂಗ್ ಕರುಗಳಾಗಲಿ ಒಳ್ಳೆ ಡಿಮ್ಯಾಂಡ್ ಇದೆ, ಅವು ಒಳ್ಳೆ ಪ್ರಾಫಿಟ್ ಬರ್ತಾ ಇದೆ ಸರ್. ಎಲ್ಲ ರೈತರಿಗೂ ಅವ್ರ ಜೀವನೋಪಾಯಕ್ಕೇನು ಸಮಸ್ಯೆ ಇಲ್ಲ. ಇವನು ಸಾಕೊಂಡ್ರು ಇನ್ನು 5-10 ಸಾಕೊಂಡ್ರು ಅವರಿಗೆ ಸಮಸ್ಯೆ ಇಲ್ಲ ಸರ್. ಅವ್ರ ಜೀವನ ನಡೆಸೋಕ್ಕೆ ತುಂಬ ಚೆನ್ನಾಗಿದೆ ಸರ್. ಒಂದು ಕುಕ್ಕರು 80,000 ಒಂದು ಲಕ್ಷಕ್ಕೆ ಹೋದರೆ ಎಷ್ಟು ಲಾಭ ಆಗುತ್ತೆ ನೀವು ಲೆಕ್ಕ ಹಾಕಿ ಸರ್? ಅದೇ ಒಂದು ಒಬ್ಬ ರೈತ 2 ಕುರಿ 3 ಕುರಿ ಸಾಕ್ತಾರೆ, ಒಂದು ಕುರಿ ಎಷ್ಟಕ್ಕೆ ಹೋಗ್ಬೋದು ಸರ್? 5,000-10,000 ರೂಪಾಯಿ ತರ್ತಾರೆ. ಒಂದು ಮ್ಯಾಕ್ಸಿಮಮ್ ಅಂದ್ರೆ 20,000 ಹೋಗ್ಬೋದಲ್ವಾ? ಇದರಿಂದ ಒಂದು 7-8 ಹಸು ಸಾಕೊಂಡಾಗ ಅದರಲ್ಲಿ ಒಂದು 5 ಗಂಡು ಕರು 3 ಹೆಣ್ಣು ಕರು ಹುಟ್ಟಿದ್ರು, ಒಂದೊಂದು ಕರು 80,000 ಹೋದ್ರು 8-45 ಲಕ್ಷ ಮಾಡ್ಬೋದು. ಈ ಥರ ಮಾಡ್ಕೊಂಡು ಹೋದ್ರೆ ರೈತರಿಗೂ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಸರ್. ಹೀಗೆ ಇದರ ಸಾಕಾಣಿಕೆ ಮಾಡುವ ಮೂಲಕವೂ ಕೂಡ ರೈತರು ಒಂದಷ್ಟು ಆದಾಯವನ್ನು ಮಾಡ್ಕೊಂಡು ಗಳಿಸ್ಬೋದು ಸರ್. ಆಮೇಲೆ ಇನ್ನು ಮುಂದೆ ಈಗ ಆರೋಗ್ಯವೇ ಭಾಗ್ಯ ಅಂತ ಬರ್ತಾ ಇದೆ. ಅದರಲ್ಲಿ ನಾವು ಏನು ಕುಡಿದ್ರು ಪ್ಯೂರ್ ಕೇಳ್ತಾ ಇದ್ದೀವಿ. ಹಂಗಾಗಿ ಈ ಪ್ಯೂರಿಟಿ ಇರೋ ಬ್ರೀಡ್ನ ಸಾಕೊಂಡ್ರೆ ಅವರಿಗೂ ಇನ್ನು ಅನುಕೂಲ ಆಗುತ್ತೆ. ಆಮೇಲೆ ಯಾವುದೇ ರೀತಿಯಾದ ಕಾಯಿಲೆಗಳು ಬರಲ್ಲ ಅಂತ ನನ್ನ ಅನಿಸಿಕೆ ಸರ್. ಕಾಯಿಲೆಗಳು ತುಂಬ ಕಡಿಮೆ ಆಗುತ್ತೆ ಸರ್. ಆಮೇಲೆ ಹುಟ್ಟಿದ ಎಳೆ ಮಕ್ಕಳಿಗೆ ನಾವು 2-3 ಲೀಟರ್ ಮನೆಯಲ್ಲಿ ಯೂಸ್ ಮಾಡೋದಕ್ಕಿಂತ ಇದನ್ನ 1/2 ಲೀಟರ್ ಯೂಸ್ ಮಾಡಿದ್ರು ಮನೆಯಲ್ಲಿ ಎಲ್ಲ. ಇದು ರೈತರ ಅನುಭವ ನಮಗೆ ಬಂದು ಹೇಳ್ತಾರಲ್ಲ ರೈತರನ್ನು, 1/2 ಲೀಟರ್ ಕುಡಿದ್ರೆ ಪರವಾಗಿಲ್ಲ, ಅಮೃತ್ ಮಹಲ್ ಹಾಲು ಕುಡಿದ್ರೆ ಬೆಸ್ಟ್. ಇದಕ್ಕೂ ಸಾಮಾನ್ಯವಾಗಿ ಎಲ್ಲ ಹಸುಗಳಿಗೆ ಹಾಕಿಸಿದಾಗೆ ಬೇರೆ ಬೇರೆ ಲಸಿಕೆಗಳನ್ನು ಹಾಕಿಸ್ಬೇಕಾಗತ್ತಾ ಹೇಗೆ ಸರ್? ನಮ್ಮ ಕೇಂದ್ರದಲ್ಲಿ ನಾವು ಕಾಲುಬಾಯಿ ರೋಗದ ಮಾತ್ರ ಲಸಿಕೆ ಹಾಕ್ಸ್ತೀವಿ. ಬಟ್ ಆದ್ರೂ ಈ ನಮ್ಮ ದೇಶೀಯ ತಳಿಯಲ್ಲಿ ಹೆಚ್ಚು ರೋಗ ನಿರೋಧಕ ಶಕ್ತಿ ಇದೆ. ಇದರಲ್ಲಿ ಯಾವುದೇ ರೀತಿಯಾದ ಕಾಯಿಲೆಗಳು ಕಡಿಮೆ. ಕಾಲುಬಾಯಿ ಜ್ವರನೂ ಬರಲ್ಲ, ಆಮೇಲೆ ಚರ್ಮಗಂಟು ರೋಗ ಬಂದಲ್ಲ ಅದನ್ನು ಬರಲ್ಲ. ಬಟ್ ಆದ್ರೂ ಮುನ್ನೆಚ್ಚರಿಕಾ ಕ್ರಮದಲ್ಲಿ ಮತ್ತೆ ನಮ್ಮದು ತಳಿ ಅಭಿವೃದ್ಧಿ ಸೆಂಟರ್ ಅಲ್ಲ, ಹಾಗಾಗಿ ನಾವು ಅದನ್ನು ವ್ಯಾಕ್ಸಿನೇಷನ್ ಮಾಡ್ಕೊಂತೀವಿ. ಬಟ್ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ಯಾವುದೇ ಕಾಯಿಲೆಗಳೂ ಬರಲ್ಲ, ಸಾವು ನೋವುಗಳು ಕಡಿಮೆ. ಎಚ್ ಎಫ್ ಜೆರ್ಸಿಯಲ್ಲಿ ಮಿಲ್ಕ್ ಫೀವರ್ ಅಂತ ಬರುತ್ತೆ, ಕೀಟೋಸಿಸ್ ಅಂತ ಬರುತ್ತೆ, ಎಫಿಮರಲ್ ಫೀವರ್ ಬರುತ್ತೆ, ಎಲ್ಲದ ಬರುತ್ತೆ. ಇಲ್ಲಿ ನಮ್ಮ ಅನಿಮಲ್ಸಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ಯಾವುದೇ ರೀತಿಯ ಕಾಯಿಲೆಗಳು ನಾವು ಕಂಡು ಬರಲಿ. ಫಾರ್ ಎಕ್ಸಾಂಪಲ್, ನೀವು ಎಚ್ ಎಫ್ ಜೆರ್ಸಿ ನೋಡಿ, ಎಲ್ಲ ಕರುಗಳು ಹುಟ್ಟುವಾಗಲೂ ಡಿಸ್ಟೋಕಿ ಆಗುತ್ತೆ. ನಾವು ಇಲ್ಲಿ 5 ವರ್ಷ ಆಯ್ತು ಕೆಲಸ ಮಾಡೋಕೆ ಹಿಡಿದು, ಒಂದು ಕರು ನಾವು ಕೈಯಾಗಿ ತೆಗೆದಿಲ್ಲ. ಯಾಕೆಂದರೆ ಅದು 5-6 ಕಿಲೋಮೀಟರ್ ವಾಕ್ ಮಾಡ್ಕೊಂಬರುತ್ತೆ, ಎಲ್ಲ ಡೈಜೆಷನ್ ಆಗುತ್ತೆ, ಫ್ಯಾಟ್ ಅಕ್ಯುಮುಲೇಷನ್ನೇ ಇಲ್ಲ ಬಾಡಿನಲ್ಲಿ. ಹಂಗಾಗಿ ಅದ್ರ ಕರು ಅದೇ ಹಾಕೊಳ್ಳುತ್ತೆ. ಆ ಥರ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ, ಈ ಹಾಲು ಕುಡಿದ್ರೆ ನಮ್ಮ ಜೀವನ ಪಾವನ ಆಗುತ್ತೆ ಸರ್. ಇತ್ತೀಚೆಗೆ ನಮ್ಮನ್ನೆಲ್ಲ ಕಾಡಿದ್ದು ಏನಪ್ಪಾ ಅಂತ ಹೇಳಿದ್ರೆ ಈ ಚರ್ಮಗಂಟು ರೋಗ, ಲಂಪಿ ಸ್ಕಿನ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ದೊಡ್ಡ ಪ್ರಮಾಣದಲ್ಲಿ ನೀವಿಲ್ಲಿ ಹಸುಗಳನ್ನು ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀರಿ, ಆ ಥರದ ಲಕ್ಷಣಗಳು ಏನಾದ್ರು ಕಂಡು ಬಂತಾ ಇಲ್ಲ? ನಮ್ಮ ಉಪಕೇಂದ್ರದಲ್ಲಿ ಯಾವುದೇ ಚರ್ಮಗಂಟು ರೋಗದ ಒಂದು ಕೇಸು ಕಂಡಿಲ್ಲ ಸರ್. ಅಂತ ಅಂದ್ರೆ ನಾವು ಬಹಳ ಚೆನ್ನಾಗಿ ಅದರಲ್ಲೂ ಕೂಡ ಸ್ಥಳೀಯವಾಗಿ ಇರತಕ್ಕಂತಹ ತಳಿಗಳನ್ನು ಸಾಕಾಣಿಕೆ ಮಾಡೋದ್ರಿಂದ ಈ ತರಹದ ರೋಗ ರುಜಿನಗಳಿಂದ ನಾವು ತಪ್ಪಿಸಬಹುದು, ಮಾಡಬಹುದು. ಈ ಅಮೃತ್ ಮಹಲ್ ಕಾವಲ್ ಬಗ್ಗೆ ಮತ್ತೆ ಅಮೃತ್ ಮಹಲ್ ತಳಿ ಬಗ್ಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಗೋ ಸಂಪತ್ತು ದೇಶದ ಸಂಪತ್ತು. ಒಂದು ಗೋವು ಮನೆಯಲ್ಲಿದ್ರೆ 3 ಕೋಟಿ ದೇವರುಗಳು ನಮ್ಮ ಮನೆಯಲ್ಲಿದ್ದಾರೆ ಅಂತಾರೆ. ಆಮೇಲೆ ಹಿಂದೆ ಏನ್ ಹೇಳ್ತಿದ್ರು, ಒಂದು ಹಸು ಮನೆಯಲ್ಲಿದ್ರೆ ಯಾವ ವಾಸ್ತುನೂ ಬೇಕಿಲ್ಲ ಅಂತ. ಈಗ ಯಾರ ಮನೆಯಲ್ಲೂ ಹಸು ಇಲ್ಲ, ಎಲ್ಲರೂ ವಾಸ್ತು ವಾಸ್ತು ಅಂತ ಹಿಂದೆ ಹೋಗ್ತಾರೆ. ಒಂದು ಹಸು ಸಾಕಿ ಒಂದು ಎಲ್ಲ ಮುಕ್ಕೋಟಿ ದೇವರು ನಮ್ಮ ಮನೆಯಲ್ಲೇ ಇರ್ತಾರೆ. ಆ ಹಸುನಲ್ಲಿ ನಾವು ಮುಖ್ಯವಾಗಿ ನಮ್ಮ ದೇಶೀಯ ತಳಿಯನ್ನು ನಾವು ಮುಂದುವರಿಸಬೇಕು, ಅದನ್ನು ಬೆಳೆಸಬೇಕು. ಈ ಹಸು ಸಾಕೋದ್ರಿಂದ ರೈತರಿಗೂ ಒಳ್ಳೆ ಲಾಭಗಳಿದೆ. ಅಮೃತ ಸಿರಿಯಲ್ಲಿ, ಅಮೃತ ದಾರೆಯಲ್ಲಿ, ಬಹಿರಂಗ ಹರಾಜಲ್ಲಿ ನಮ್ಮ ಹಸುಗಳು ತಗೊಳ್ಳಿ, ಅದರಿಂದ ತಳಿಯನ್ನು ಅಭಿವೃದ್ಧಿ ಮಾಡ್ಕೊಳ್ಳಿ, ನೀವು ಒಳ್ಳೆ ಲಾಭ ಪಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳಕ್ಕೆ ನಾನು ಬಯಸ್ತೀನಿ ಸರ್. ಅಮೃತ್ ಮಹಲ್ ತಳಿಯ ಬಗ್ಗೆ, ಅಮೃತ್ ಮಹಲ್ ಕಾವಲ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಇಲ್ಲಿ ಸಿಗ್ತಾ ಇರತಕ್ಕಂತಹ ಸೇವಾ ಸೌಲಭ್ಯಗಳ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ, ನಿಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ? ನಮ್ಮ ಉಪಕೇಂದ್ರ ಯಾವಾಗಲೂ ಓಪನ್ ಇರುತ್ತೆ. ಅಮೃತ್ ಮಹಲ್ ತಳಿ ಸಂಬಂಧ ಉಪಕೇಂದ್ರ ಬಿದ್ರೆ, ಗಂಡಸಿ ಹೋಬಳಿ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆಗೆ ಬನ್ನಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ, 8970275933. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 8970275933. ಒಳ್ಳೆಯದು ಡಾಕ್ಟರ್ ಭಾನುಪ್ರಕಾಶ್ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಮೃತ್ ಮಹಲ್ ತಳಿ ಹಾಗೂ ಅಮೃತ್ ಮಹಲ್ ಕಾವಲ್ಗಳ ಬಗ್ಗೆ, ಇಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ. ಇದುವರೆಗೆ ಅಮೃತ್ ಮಹಲ್ ತಳಿಯ ಪ್ರಾಮುಖ್ಯತೆ ಹಾಗೂ ಮಹತ್ವ ಈ ಕುರಿತಂತೆ ಅರಸೀಕೆರೆ ತಾಲೂಕು ಬಿದರೆ ಕಾವಲಿನ ಅಮೃತ್ ಮಹಲ್ ತಳಿ ಸಂವರ್ಧನಾ ಉಪಕೇಂದ್ರದ ಹಿರಿಯ ಪಶುವೈದ್ಯಾಧಿಕಾರಿ ಡಾ ಎಜಿ ಭಾನುಪ್ರಕಾಶ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕೃಷಿ ಲೋಕ, ಕೃಷಿ ಲೋಕ. ಕೇಳಿ ಕಾರ್ಯಕ್ರಮ ಕೃಷಿ ಲೋಕ, ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ಹಿಂಡಿಗಳ ಬಳಕೆ ಈ ಕುರಿತಂತೆ ಮಾಹಿತಿಯನ್ನ ನೋಡೋಣ. ಸಾವಯವ ಕೃಷಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸಿಕೊಂಡು ಬೆಳೆಗಳನ್ನ ರಕ್ಷಣೆಯನ್ನ ಮಾಡಲಾಗುತ್ತೆ, ಜೊತೆಗೆ ಪೋಷಣೆಯನ್ನು ಕೂಡ ಮಾಡಲಾಗುತ್ತೆ. ಸಸ್ಯದ ಸಂಪನ್ಮೂಲಗಳಲ್ಲಿ ಸಾವಯವ ಕೃಷಿಯಲ್ಲಿ ಹೆಚ್ಚಿನ ಪ್ರಮಾಣದ ಬೇವಿನ ಸಸ್ಯ ಹಿಂಡಿಯನ್ನ ಸಹ ಬಳಕೆಯನ್ನ ಮಾಡಲಾಗುತ್ತೆ. ಬೇವಿನ ಬೀಜಗಳಿಂದ ತಯಾರಿಸಿದ ಬೇವಿನ ಹಿಂಡಿಯನ್ನು ಹೊಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಳಸಲಾಗುತ್ತೆ. ಬೇಯಿಸಿದ ಶುದ್ಧ ಬೇವಿನ ಹಿಂಡಿಯನ್ನು ಮೇ ಜೂನ್ ತಿಂಗಳಿನಲ್ಲಿ ಸಂಗ್ರಹಣೆಯನ್ನ ಮಾಡಿ ಚೆನ್ನಾಗಿ ಒಣಗಿಸಲಾಗುತ್ತೆ. ಇದರೊಂದಿಗೆ ಕೋಲ್ಡ್ ಪ್ರೆಸ್ಡ್ ವಿಧಾನದಿಂದ ಬೇವಿನ ಹಿಂಡಿಯನ್ನ ತಯಾರನ್ನ ಮಾಡಲಾಗುತ್ತೆ. ಬೇವಿನ ಬೀಜವನ್ನ ಹೊರಹಾಕಿ ತೈಲವನ್ನ ಹೊರ ತೆಗೆಯದೇ ಬೇವಿನ ಸಾರವನ್ನ ತಯಾರಿಸುವುದು ಕೂಡ ಹೆಚ್ಚು ಪ್ರಯೋಜನಕಾರಿ ಕೃಷಿಯಲ್ಲಿ. ಇದು ಸಾರಜನಕ 3-5%, ರಂಜಕ 1% ಮತ್ತು ಪೊಟ್ಯಾಶ್ 2% ಅನ್ನ ಹೊಂದಿರುತ್ತೆ. ಇದರಿಂದ ಪೋಷಕಾಂಶಗಳನ್ನ ಬೆಳೆಯ ಬೇರುಗಳು ಬಳಕೆಯನ್ನ ಮಾಡಿಕೊಳ್ಳುತ್ತವೆ. ನಿಂಬೋಲಿಯ ವಿವಿಧ ಘಟಕಗಳು ನೆಲಕ್ಕೆ ಹೋದ ನಂತರ ಬೇರುಗಳಿಂದ ಹೀರಲ್ಪಡುತ್ತವೆ. ಈ ವಿಧಾನವು ಮಣ್ಣಿನಲ್ಲಿರುವ ಕೀಟನಾಶಕಗಳನ್ನ ಹಾಗೂ ಬೆಳೆಗಳ ಮೇಲೆ ಕೀಟ ಹರಡುವಿಕೆಯನ್ನ ನಿಯಂತ್ರಣವನ್ನ ಮಾಡುತ್ತೆ. ಹಾನಿಕಾರಕ ಕೀಟಗಳಾದ ಬೇರುಗಳನ್ನು ತಿನ್ನುವ ಕೀಟ, ಇತರೆ ಹುಳುಗಳನ್ನು ಚೆನ್ನಾಗಿ ಹೋಗಲಾಡಿಸುತ್ತೆ. ಇದಲ್ಲದೆ ತರಕಾರಿ ಬೆಳೆಗಳ ಮೇಲೆ ದಾಳಿಂಬೆ ಬೆಳೆ ಬೇರುಗಳಿಗೆ ಹಾನಿಕಾರಕ ಜಂತುಗಳು ಸಹ ಚೆನ್ನಾಗಿ ತೆಗೆದು ಹಾಕಲಾಗುತ್ತೆ. ಬೆಳೆಯಲ್ಲಿ ಬೇವಿನ ಹಿಂಡಿಯನ್ನ ಬಳಸಿದ ನಂತರ ಅದರ ಪ್ರಯೋಜನಗಳು 3-6 ವಾರಗಳಲ್ಲಿ ತೋರಿಸಲಿಕ್ಕೆ ಆರಂಭವನ್ನ ಮಾಡುತ್ತವೆ. ಬೇವಿನ ಪುಡಿಯು ನೆಲದಲ್ಲಿ ಕ್ರಮೇಣವಾಗಿ ಕೆಲಸವನ್ನ ಮಾಡೋದ್ರಿಂದ ಫಲಿತಾಂಶವು 6 ತಿಂಗಳಿನವರೆಗೆ ಗೋಚರಿಸುತ್ತೆ. ಕೃಷಿಯ ವಿವಿಧ ಕ್ಷೇತ್ರಗಳಲ್ಲಿ ಬೇವಿನ ಹಿಂಡಿಯನ್ನ ಬಳಸಲಾಗುತ್ತೆ. ಹಸುವಿನ ಸಗಣಿ ಮತ್ತು ಸಾವಯವ ಗೊಬ್ಬರದೊಂದಿಗೆ ಬೇವಿನ ಕಲ್ ಬಳಸಲು ತುಂಬಾ ಸುಲಭ. ರಾಸಾಯನಿಕ ಗೊಬ್ಬರಗಳ ತಳದ ಪ್ರಮಾಣದಲ್ಲಿ ಸಹ ಬಳಸಲಾಗುತ್ತೆ. ಬೇವಿನ ಕೇಕ್ ಸಸ್ಯಗಳ ಬೇರುಗಳ ಪ್ರವೇಶಿಸಬೇಕು ಮತ್ತು ಅಂತಹ ವಿಧಾನದಿಂದ ಅನ್ವಯವನ್ನ ಗೊಳಿಸಬೇಕು. ತೋಟಗಾರಿಕಾ ಬೆಳೆಗಳಲ್ಲಿ ಬೇರುಗಳ ಬಳಿ ಡ್ರಿಪ್ಪರ್ ಬಳಿ ಗುಂಡಿಯನ್ನ ಮಾಡಿ ಅದರಲ್ಲಿ ಬೇವಿನ ಹಿಂಡಿಯನ್ನ ಹಾಕಿ ಮಣ್ಣಿನಿಂದ ಮುಚ್ಚಬೇಕು. ಹೊಲವನ್ನ ಸಿದ್ಧಪಡಿಸುವಾಗ ಬೇವಿನ ಹಿಂಡಿಯನ್ನು ಸಹ ಬಳಕೆಯನ್ನ ಮಾಡಿಕೊಳ್ಳಬಹುದು, ಇಲ್ಲವೇ ಕೈಯಿಂದ ಹರಡಬಹುದು ಅಥವಾ ನಿಂತಿರುವ ಬೆಳೆಗಳಲ್ಲಿ ಬೇರಿನ ಮೂಲಕ ಹರಡಿಸಬಹುದು. ನರ್ಸರಿಗೆ ತಳದ ಪ್ರಮಾಣವನ್ನ ಸೇರಿಸುವಾಗ ಬೇವಿನ ಕೇಕನ್ನ ತರಕಾರಿ ಬೆಳೆಗಳಲ್ಲಿ ಬಳಕೆಯನ್ನ ಮಾಡಬಹುದು. ಸಾವಯವ ಕೀಟನಾಶಕವಾಗಿ ಹಾಗೂ ಜೈವಿಕ ಕೀಟನಾಶಕವಾಗಿ ಬೇವಿನ ಹಿಂಡಿಯನ್ನ ಬಳಸಿ ಸುಲಭವಾಗಿ ನಿಯಂತ್ರಣವನ್ನ ಮಾಡಬಹುದು. ಟ್ರೈಕೋಡರ್ಮ, ಸುಡೋಮೊನಾಸ್, ಬ್ಯಾಸಿಲೆಸ್, ಬವೇರಿಯಾ, ಮೆಟಾರೈಸಿಯಂ, ಪ್ಯಾಸಿಲೋಮೈಸಿಸ್, ಅಜಿಟೋಬ್ಯಾಕ್ಟರ್, ಪಿಎಸ್ಪಿ ಮುಂತಾದ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳನ್ನು ಬೇವಿನ ಕಷಾಯದ ಜೊತೆ ಬೆರೆಸುವ ಮೂಲಕ ಬಳಕೆಯನ್ನ ಮಾಡಿಕೊಳ್ಳಬಹುದು. ಇನ್ನು ಬೇವಿನ ಹಿಂಡಿಯನ್ನ ತೋಟಗಾರಿಕೆ ಬೆಳೆಗಳಲ್ಲಿ ಎಷ್ಟು ಬಳಸಬೇಕು ಅಂತಂದ್ರೆ, ಒಂದು ಮರಕ್ಕೆ 1-5 ಕೆಜಿಯಷ್ಟು ಬಳಕೆಯನ್ನ ಮಾಡಿಕೊಳ್ಬೇಕು. ತರಕಾರಿ ಬೆಳೆಗಳಿಗಾದ್ರೆ ತಳದ ಪ್ರಮಾಣದಲ್ಲಿ 1 ಎಕರೆಗೆ 1/2 ಕೆಜಿಯಿಂದ 1 ಕೆಜಿಯಷ್ಟು ಬಳಕೆಯನ್ನ ಮಾಡಬೇಕು. ಬಾಳೆಹಣ್ಣಿನ ಗಿಡಗಳಿಗೆ ಇದನ್ನ ಬಳಕೆ ಮಾಡ್ತೀವಿ ಅಂತಂದ್ರೆ, 6 ತಿಂಗಳ ಆದಂತಹ ಬಾಳೆಹಣ್ಣಿನ ಗಿಡಕ್ಕೆ 1 ಕೆಜಿಗೆ 350 ಗ್ರಾಂನಷ್ಟು ನೀಡಬೇಕಾಗತ್ತೆ. ಇನ್ನು ಕಬ್ಬಿನ ಬೆಳೆಗಳಿಗೆ ನಾಟಿ ಮಾಡುವಾಗ 1/2 ಕೆಜಿಯಿಂದ 1 ಕೆಜಿಯಷ್ಟು ಬೇವಿನ ಹಿಂಡಿಯನ್ನ ಬಳಸಬಹುದು. ರೈತ ಬಾಂಧವರೇ, ಇದುವರೆಗೆ ಸಾವಯವ ಕೃಷಿಯಲ್ಲಿ ಹಿಂಡಿಗಳ ಬಳಕೆ ಈ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಇದು ಇಂದಿನ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಪ್ರೇಮಾನುಬಂಧ ಚಿತ್ರದ ಗೀತೆಯನ್ನ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ. ಸೋತು ಕವಿಯಾಗಿ ಕವಿತೆ ಹಾಡಿದೆ, ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಬೆಳದಿಂಗಳೊಂದು ಹೆಂಡಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ, ಬೆಳದಿಂಗಳೊಂದು ಹೆಂಡಾಗಿ ಬಂದಂತೆ ಕಂಡೆ. ಹೊಸದಾಗಿ ಮೊಗ್ಗೊಂದು ಹೂವಾಗಿ ಆ ಹೂಗೈ ಹೆಣ್ಣ ಮಗವಾಗಿ, ಸುಳಿದಾಡ ಮಿಂಚಿಂದ ಕಣ್ಣಾಗಿ, ಗಿಳಿ ಮಾತು ಅವಳಾಡು ಮಾತಾಗಿ, ತಂಗಾಳಿಗೆ ಓಲಾಡುವ ತಂಗಾಳಿಗೆ ಓಲಾಡುವ ಲತೆಯೊಂದು ನಡುವ ಬಾವಿಲೌದು ಕುಣಿದಂತೆ ನಡೆವಾಗ ಸಂತೋಷಗೊಂಡೇ. ಬೆಳದಿಂಗಳೊಂದು ಹೆಂಡಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಂಡಾಗಿ ಬಂದಂತೆ ಕಂಡೆ. ಕಣ್ಮುಂದೆ ನೀನಿರುವೆ, ಇರುಳಲ್ಲಿ ಕನಸಲ್ಲಿ ನೀ ಬರುವೆ, ಜೊತೆಯಾಗಿ ಇರುವಾಸೆ ತಂದಿರುವೆ, ನನಗೆಂದು ಹೊಸ ಬಾಳ ನೀ ತರುವೆ. ಬಂಗಾರಿಯೇ ಸಿಂಗಾರಿಯೇ ಹಾ, ಬಂಗಾರಿಯೇ ಸಿಂಗಾರಿಯೇ, ನನ್ನೊಮ್ಮೆ ನೀ ನೋಡು ಚೆಲ್ಲುವೆ. ಒಲವಿಲ್ಲದ ಬಂದೀಗ ನನ್ನನ್ನು ನೀ ಸೇರುವೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ದೇವರಗುಡಿ ಚಿತ್ರದ ಗೀತೆಯನ್ನು. ಜಿ ಉದಯಶಂಕರ್ ಅವರು ಬರೆದಿರುವ ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ. ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ, ಮಾಮರವೆಲ್ಲೋ ಕೋಗಿಲೆಯಲ್ಲೋ, ಮಾಮರವೆಲ್ಲೋ ಕೋಗಿಲೆಯಲ್ಲೋ, ಏನಿ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ. ಸಂಬಂಧ ಇಲ್ಲಿಯರು ಈ ಅನುಬಂಧ